ಮಾಡಲಾಗಿದ್ದು, ಇದೇ ಮಾದರಿಯಲ್ಲಿ ಇತರೆ ಮೇಲ್ಸೇತುವೆಗಳ ಕೆಳಭಾಗದಲ್ಲಿ ಸಿಎಸ್ಆರ್ ಅಡಿ ಅಭಿವೃದ್ಧಿಪಡಿಸಲು ನಿರ್ದೇಶನ ನೀಡಿದ್ದಾರೆ. ಸರ್ಜಾಪುರ ರಸ್ತೆ ವಿಪ್ರೋ ಬಳಿ ಡಾಂಬರೀಕರಣ ಕಾರ್ಯ ಪ್ರಗತಿಯಲ್ಲಿದ್ದು, ವಿಪ್ರೋದಿಂದ ಆಗಿರುವ ಡ್ರೈನ್ ಮತ್ತು ಪಾಲಿಕೆಯಿಂದ ಆಗಿರುವ ಡ್ರೈನ್ ವಿಲೀನ ಮಾಡಿದರೆ ರಸ್ತೆಯಲ್ಲಿ ಜಲಾವೃತವಾಗುವ ಸಮಸ್ಯೆ ತಪ್ಪಲಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 9 ಜಿಲ್ಲೆಗಳಲ್ಲಿ ಕೈಗಾರಿಕಾ ಕಾರಿಡಾರ್ ನಿರ್ಮಿಸಲು ಕೇಂದ್ರ ಸರ್ಕಾರ ಒಲವು. ಮುಖ್ಯಮಂತ್ರಿ ಹುದ್ದೆಗಿಂತ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರುವುದೇ ಮೊದಲ ಗುರಿ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಶ್ವಬ್ಯಾಂಕ್ ರಿವಾರ್ಡ್ ಕಾರ್ಯಕ್ರಮದಡಿ ಕರ್ನಾಟಕ ದೇಶಕ್ಕೆ ಮಾದರಿ. ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಚರ್ಚೆಗೆ ಹೆಚ್ಚಿನ ಅವಕಾಶ, ಸಭಾಪತಿ ಬಸವರಾಜ ಹೊರಟ್ಟಿ. ಹಾಗೂ ರೈತರಿಗೆ ಬೆಳೆ ಹಾನಿ ಪರಿಹಾರ ಒದಗಿಸುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ, ಬಿಜೆಪಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿ ಹಾಸನ ಕೇಂದ್ರ. ಕಾರ್ಯಕ್ರಮ ಕೃಷಿರಂಗ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆ ಹಾಗೂ ಉದ್ಯಮದಲ್ಲಿ ಅನುಭವ, ಈ ಕುರಿತು ಆಲೂರು ತಾಲೂಕು ಹೈದೂರಿನ ಶಶಿಕಿರಣ್ ಮುಳ್ಳೂರ್ ಹಾಗೂ ಸುಜಯ ಶಶಿಕಿರಣ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆ ಹಾಗೂ ಉದ್ಯಮದಲ್ಲಿನ ಅನುಭವ ಕುರಿತಂತೆ ಆಲೂರು ತಾಲೂಕು ಹೈದೂರಿನ ಕಾಫಿ ಬೆಳೆಗಾರರಾದ ಶಶಿಕಿರಣ್ ಮುಳ್ಳೂರು ಹಾಗೂ ಸುಜಯ ಶಶಿಕಿರಣ್ ಅವರೊಂದಿಗಿನ ಸಂವಾದವನ್ನ ಕೇಳೋಣ. ಆತ್ಮೀಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಪರೂಪದ ದಂಪತಿಗಳು ನಮ್ಮೊಂದಿಗೆ ಇದ್ದಾರೆ. ಅವರು ನಮ್ಮ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಹೈದೂರು ಗ್ರಾಮದ ಕಾಫಿ ಬೆಳೆಗಾರರು ಹಾಗೂ ಉದ್ಯಮಿಗಳಾದಂತಹ ಶಶಿಕಿರಣ್ ಮುಳ್ಳೂರವರು ಹಾಗೂ ಸುಜಯ ಶಶಿಕಿರಣ್ ಅವರು. ಬೆಂಗಳೂರಿನಲ್ಲಿ ಒಂದು ಉದ್ಯಮವನ್ನು ನಡೆಸಿಕೊಂಡು ಬರ್ತಾ ಇರತಕ್ಕಂತಹ ಇವರು ಇಲ್ಲಿ ಹೈದೂರು ಏನಿದೆಯೋ ಇಲ್ಲಿ ಇರುವಂತಹ ಕಾಫಿ ತೋಟವನ್ನು ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ. ತೋಟಕ್ಕೆ ಬಂದ್ರೆ ಬಹಳ ಸಂತಸ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಗಿಡಗಳ ಆರೋಗ್ಯ ಬಹಳ ಚೆನ್ನಾಗಿದೆ. ಯಾವುದೇ ರೀತಿಯ ಪ್ಲಾಸ್ಟಿಕ್ ಅಥವಾ ಪಾಲಿಥೀನ್ ಅನ್ನ ಅಲ್ಲಿ ಬಳಕೆಯನ್ನ ಮಾಡಿಲ್ಲ. ಹೀಗೆ ಅನೇಕ ವಿಶೇಷತೆಗಳು ಅವರ ತೋಟದಲ್ಲಿ ಇರುವಂತದ್ದು. ಅದರ ಜೊತೆಗೆ ಉದ್ಯಮವನ್ನು ಕೂಡ ಬಹಳ ಚೆನ್ನಾಗಿ ನಡೆಸ್ತಾ ಯಶಸ್ವಿಯನ್ನ ಅವರು ಸಾಧಿಸಿದ್ದಾರೆ. ಅವರ ಯಶೋಗಾಥೆ ಹೇಗೆ ಇದೆ ಅನ್ನುವಂಥದ್ದನ್ನ ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ಸರ್ ನಮಸ್ಕಾರ ತಮಗೆ. ನಮಸ್ಕಾರ ಶಶಿಕಿರಣ್. ಮೇಡಮ್ ತಮಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್ ಬೆಂಗಳೂರಿನಲ್ಲಿ ತಾವು ಉದ್ಯಮಿ, ಬಹಳ ದೊಡ್ಡ ಉದ್ಯಮಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ನಿಮ್ಮ ಒಂದು ಸಣ್ಣ ಪರಿಚಯವನ್ನ ಹೇಳಿ ಸರ್. ತಾವೇನೆ ದೊಡ್ಡ ಉದ್ಯಮಿ ಅಲ್ಲ, ನಮ್ದು ಮೀಡಿಯಂ ಸೈಜ್ ಇಂಡಸ್ಟ್ರಿ. ನಾನು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್, ಸುಜಿಯ ಕೂಡ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್. ನಾವು ಬೆಂಗಳೂರಲ್ಲಿ ಏರೋಸ್ಪೇಸ್ ಮತ್ತು ಮಿಲಿಟರಿ ಕಂಪೋನೆಂಟ್ಸ್ ಅಂಡ್ ಸಿಸ್ಟಮ್ಸ್ ಇಂಡಸ್ಟ್ರಿ ರನ್ ಮಾಡ್ತಾ ಇದ್ದೀವಿ. ಇದು ನಾವು 98% ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದು ಯುರೋಪಿಗೆ ಮತ್ತೆ ಯುನೈಟೆಡ್ ಸ್ಟೇಟ್ಸ್ಗೆ ಎಕ್ಸ್ಪೋರ್ಟ್ ಆಗುತ್ತೆ. ಉಳಿದಿದ್ದು ನಮ್ಮ ಇತ್ತೀಚಿನಿಂದ ನಮ್ಮ ದೇಶದಲ್ಲೇ ನಾವು ಮಾರಾಟ ಮಾಡ್ತಾ ಇದ್ದೀವಿ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಮತ್ತು DRDO ಮತ್ತು HAL ಇಲ್ಲಿ ಮಾರಾಟ ಮಾಡ್ತಾ ಇದ್ದೀವಿ. ಇದು ನಮ್ಮ ಕಂಪನಿ ಬಗ್ಗೆ. ನೀವು ಓದಿದ್ದೆಲ್ಲವೂ ಕೂಡ ಮೈಸೂರಿನಲ್ಲಿ ಅಂತ ಹೇಳಿ ತಾವು ಹೇಳಿದ್ರಿ. ನೀವು ಓದುವ ಕಾಲಕ್ಕೆ ಮೈಸೂರು ಹೇಗಿತ್ತು? ಮೈಸೂರು ಬಹಳ ಸುಂದರವಾಗಿತ್ತು. ಅದು ಯೂನಿವರ್ಸಿಟಿ ಟೌನ್ ಆಗಿತ್ತು, ಒಳ್ಳೆ ಕಾಲೇಜ್ಗಳು. ಮೈಸೂರು ಯೂನಿವರ್ಸಿಟಿ ಒಂದೇ ಯೂನಿವರ್ಸಿಟಿ ಇದ್ದಿದ್ದು, ಮತ್ತು ಸೆಂಟ್ರಲ್ ಗವರ್ನಮೆಂಟ್ ಇನ್ಸ್ಟಿಟ್ಯೂಟ್ಗಳು, CFTRI, ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಇನ್ಸ್ಟಿಟ್ಯೂಟ್. ಸೊ ಎಲ್ಲೆಡೆ ವಿದ್ಯಾರ್ಥಿಗಳು, ಎಲ್ಲೆಡೆ ಪ್ರೊಫೆಸರ್ಗಳು, ಲೆಕ್ಚರರ್ಗಳು, ವಾತಾವರಣ ತುಂಬ ಚೆನ್ನಾಗಿತ್ತು. ಮತ್ತು ಮೈಸೂರು ಅರಸರು ಕಟ್ಟಿದ್ದ ಭವ್ಯವಾದ ಬಿಲ್ಡಿಂಗ್ಗಳು, ಒಳ್ಳೆ ಶಾಲಾ ಬಿಲ್ಡಿಂಗ್ಗಳು, ಒಳ್ಳೆ ಕಾಲೇಜ್ ಕಟ್ಟಡಗಳು, ಮತ್ತೆ ವೈಡ್ ರೋಡ್ಸ್ ಮತ್ತೆ ಗುಲ್ಮೋಹರ್ ಮರಗಳು ಇದೆಲ್ಲ ಸೇರಿ ಬಹಳ ಸುಂದರವಾದ ನಗರ ಆಗಿತ್ತು. ಒಂದು ಸ್ಟೂಡೆಂಟ್ಗಂತೂ ಇದು ಸ್ವರ್ಗ ಆಗಿತ್ತು. ಒಂದೇನು ವ್ಯಥೆಯ ವಿಷಯ ಅಂತಂದ್ರೆ ನಾವು ಎಷ್ಟು ಅದೃಷ್ಟವಂತರು ಅಂತ ಆಗ ಗೊತ್ತಿರಲಿಲ್ಲ ನಾವು ವಿದ್ಯಾರ್ಥಿಗಳಾಗಿದ್ದಾಗ. ಆದರೂ ಕೂಡ ನಮ್ಮ ವಿದ್ಯಾರ್ಥಿ ಪೀರಿಯಡ್ ಅನ್ನ ಆ ಊರಲ್ಲಿ ಇರೋದ್ರಿಂದ ನಾವು ಚೆನ್ನಾಗಿ ಕಲಿಯಂಗಾಯ್ತು. ನೀವು ಮೂಲತಃ ಕೊಳ್ಳೆಗಾಲದ ಮುಳ್ಳೂರಿನವರು. ಕೊಳ್ಳೆಗಾಲ ಅಂತ ಹೇಳಿದ್ರೆ ಆಗಿನ ಕಾಲಕ್ಕೆ ಒಂದಷ್ಟು ಹೆಚ್ಚು ಬಡತನ ಇರುವಂತಹ ಒಂದು ಪ್ರದೇಶ ಅನ್ನುವಂಥದ್ದು ಇತ್ತು. ನೀವು ಕೊಳ್ಳೆಗಾಲದಂತಹ ಒಂದು ಪ್ರದೇಶದಿಂದ ಮೈಸೂರಿನವರೆಗೆ ಬರಲಿಕ್ಕೆ ಹೇಗೆ ಸಾಧ್ಯ ಆಯಿತು? ನಮ್ಮ ತಂದೆ ಮುಳ್ಳೂರಿನವರು, ನಾನು ಹುಟ್ಟಿದ ಮೈಸೂರಲ್ಲಿ. ನಮ್ಮ ತಂದೆಯವರು ಫಾರ್ಮಿಂಗ್ ಬ್ಯಾಕ್ಗ್ರೌಂಡಿಂದ ಬಂದವರು, ರೈತ ಬ್ಯಾಕ್ಗ್ರೌಂಡಿಂದ ಬಂದವರು. ಅವರು ಒಂದು ಗೌರ್ಮೆಂಟ್ ಕೆಲಸ ತಗೊಳ್ಬೇಕು ಅಂತ ಕಷ್ಟಪಟ್ಟು ಹಳ್ಳಿಯಿಂದ ಕೊಳ್ಳೆಗಾಲಕ್ಕೆ ಬಂದು ಕೊಳ್ಳೆಗಾಲದಲ್ಲಿ ಓದಿ ಮತ್ತು ಬೇರೆ ಕಡೆನೂ ಪದವಿ ಪೂರ್ಣ ಶಿಕ್ಷಣವನ್ನು ಪಡೆದು ಮೈಸೂರಿನಲ್ಲಿ ಅವರು ಗೌರ್ಮೆಂಟ್ ಸರ್ವಿಸ್ಗೆ ಸೇರಿದ್ರು. ನಮ್ಮ ತಾಯಿ ಮೈಸೂರವರು, ಅವರು ಮೈಸೂರಲ್ಲಿ ಓದ್ಬಿಟ್ಟು ನಮ್ಮ ತಂದೆಯವರು ಎಜುಕೇಷನ್ ಡಿಪಾರ್ಟ್ಮೆಂಟ್ ಸೇರಿದ್ರು, ನಮ್ಮ ತಾಯಿಯವರು ಎಜುಕೇಷನ್ ಡಿಪಾರ್ಟ್ಮೆಂಟ್ ಸೇರಿದ್ರು. ಅದು ನಮ್ಮ ಬ್ಯಾಕ್ಗ್ರೌಂಡ್. ನಾನು ಹುಟ್ಟಿದ ಮೈಸೂರಲ್ಲಿ. ಮೈಸೂರಿನಲ್ಲೇ ಹುಟ್ಟಿದ್ರಿ ಮತ್ತೆ ಅಲ್ಲೇ ನಿಮ್ಮ ಪ್ರಾಥಮಿಕ ಶಿಕ್ಷಣ ಇವೆಲ್ಲವೂ ಕೂಡ ಆಯ್ತು? ಪ್ರಾಥಮಿಕ ಶಿಕ್ಷಣ ಮತ್ತು ಮಿಡ್ಲ್ ಸ್ಕೂಲ್, ಹೈಸ್ಕೂಲ್ ಇವೆಲ್ಲ ನಮ್ಮ ಕರ್ನಾಟಕದಾದ್ಯಂತ ಆಯ್ತು. ಯಾಕೆಂದ್ರೆ ನಮ್ಮ ತಂದೆ ಗೌರ್ಮೆಂಟ್ ಸರ್ವಿಸ್ ಅಲ್ಲಿ ಇದ್ದಿದ್ರಿಂದ ಎಲ್ಲ ಊರ್ಗೆ ಹೋದ್ರು. ದಾವಣಗೆರೆ, ಬೆಂಗಳೂರು, ಬಳ್ಳಾರಿ, ಮಂಗಳೂರು, ಜಮಖಂಡಿ, ತುಮಕೂರು ಇಲ್ಲೆಲ್ಲ ಸರ್ವಿಸ್ ಮಾಡಿದ್ರು. ನಮ್ಮ ತಂದೆ ಎಲ್ಲೋದ್ರು ಅಲ್ಲೆಲ್ಲ ಹೋಗ್ಬೇಕಾಗಿತ್ತು. ಬರೀ ಎಂಜಿನಿಯರಿಂಗ್ ಓದ್ಬೇಕಾದ್ರೆ ಮಾತ್ರ ಮೈಸೂರಲ್ಲಿ ಇದ್ಕೊಂಡು ಎಂಜಿನಿಯರಿಂಗ್ ಓದ್ದೆ. ನಮ್ಮ ರಾಜ್ಯದ ಹಲವು ಊರುಗಳನ್ನ ಸುತ್ತುವ ಮೂಲಕ ಒಂದಷ್ಟು ಅನುಭವವನ್ನ ಪಡೆದಂತವರು, ಎಲ್ಲಾ ಊರುಗಳನ್ನು ಸುತ್ತುವಾಗ ಏನ್ ಅನಿಸ್ತಾ ಇತ್ತು ನಿಮಗೆ? ನಾನು ಅನ್ಸುತ್ತೆ ನಾನು ತುಂಬಾ ಲಕ್ಕಿ, ಇಷ್ಟೊಂದು ಊರುಗಳು ಸುತ್ತಿದ್ದು ತುಂಬಾ ಲಕ್ಕಿ. ಯಾಕೆಂದ್ರೆ 2-3 ವರ್ಷಕ್ಕೆ ನಾವು ಊರು ಬದಲಾಯಿಸ್ತಾ ಇದ್ವಿ. ಈ ಕಾರಣದಿಂದ ನನಗೆ ಒಳ್ಳೆ ಎಕ್ಸ್ಪೋಜರ್ ಸಿಕ್ತು. ಎಲ್ಲ ಜನರ ಜೊತೆ ಬೇಗ ಬೇಗ ಬೆರೆಯುವಂತ ಅವಕಾಶ ಆಯ್ತು. ನಾನು ಬರೀ ಮೈಸೂರಲ್ಲೇ ಇದ್ದೆ ಅಂತ ಅನ್ಕೊಳ್ಳಿ, ಈ ತರ ನನಗೆ ಒಂಥರ ಪ್ರಾಕ್ಟಿಕಲ್ ಎಜುಕೇಶನ್ ಆಗಿರ್ತಿರ್ಲಿಲ್ಲ, ಜನಸಂಪರ್ಕ ಎಸ್ಪೆಷಲಿ. ನಂತರ ನಾನು ಬಿಸ್ನೆಸ್ ಶುರು ಮಾಡೋ ಟೈಮಲ್ಲಿ ಈ ಜನರ ಜೊತೆ ಈಸಿಯಾಗಿ ನಾನು ಮಾತಾಡೋದು, ಜನರ ಜೊತೆ ಈಸಿಯಾಗಿ ಬೆರೆಯೋದು ಇದೆಲ್ಲ ಮಾಡೋದಕ್ಕೆ ಅವಕಾಶ ಆಯಿತು ಇಡೀ ಕರ್ನಾಟಕ ಓಡಾಡಿದ್ರಿಂದ. ಮತ್ತೆ ಎಲ್ಲ ಕಡೆ ಒಳ್ಳೆ ಶಾಲೆಗಳಲ್ಲಿ ಓದ್ದೆ, ಆದ್ರಿಂದ ಅದು ಕೂಡ ಒಂದು ಭಾಳ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಮೇಡಮ್, ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ. ನಮ್ಮ ತಂದೆ ಡಾಕ್ಟರ್ ಆಗಿದ್ರು, ಅವರು ಗವರ್ನಮೆಂಟ್ ಸರ್ವಿಸ್ ಅಲ್ಲಿದ್ರು, ಮೋಸ್ಟ್ಲಿ ಇದ್ರಲ್ಲಿ ಮಲೆನಾಡಲ್ಲಿ. 2-2 ವರ್ಷಕ್ಕೂ ಒಂದೊಂದು ಊರು ನೋಡ್ಬೇಕಾಗಿ ಬಂತು. ನಿಜವಾಗ್ಲೂ ನಮ್ಗೆ ಒಂದು ಒಳ್ಳೆ ಉಪಯೋಗ ಆಯ್ತು ಅದ್ರಿಂದ. ಯಾಕೆಂತಂದ್ರೆ ಸೇಮ್ ಇವ್ರು ಹೇಳ್ದಂಗೆ ಎಲ್ಲಾ ತರದ ಜನ ನೋಡಿದ್ವಿ, ಹೊಂದ್ಕೊಳ್ಳೋದಕ್ಕೆ ಅಭ್ಯಾಸ ಆಗೋಯ್ತು. ಕೊಪ್ಪ, ಮೂಡ್ಗೆರೆ, ಲಕ್ಕೊಳ್ಳಿ, ಭದ್ರಾವತಿ ಎಲ್ಲ ಊರು ನೋಡ್ಬಿಟ್ಟಿದೀವಿ ಅಲ್ಲಿ 2-2 ವರ್ಷ ಹೈಸ್ಕೂಲ್ ತನಕ ಬಿ ಆರ್ ಪ್ರಾಜೆಕ್ಟ್ ಆ ತರ ಎಲ್ಲ. ಅದರಿಂದ ಚೆನ್ನಾಗಿ ಹೊಂದ್ಕೊಳಕ್ ಅಭ್ಯಾಸ ಆಗೋಯ್ತು. ಅಂದ್ರೆ ಚೇಂಜ್ ಏನು, ನಮ್ಗೆ ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು ಅಂತ ಏನು ಇಲ್ಲ. ಒಳ್ಳೆ ಊರುಗಳು, ಒಳ್ಳೆ ಜನಗಳಿದಾರೆ ಅಲ್ಲೆಲ್ಲ, ಮಲೆನಾಡಲ್ಲೆಲ್ಲ. ಹಂಗಾಗಿ ನನಗೂ ತೋಟ ತಗೊಳಕ್ಕೂ ಇಂಟ್ರೆಸ್ಟ್ ಇತ್ತು ತುಂಬಾ. ಆಮೇಲೆ ಬಿಸ್ನೆಸ್ ಶುರು ಮಾಡಿದ್ಮೇಲೆ ಇಲ್ಲಿ ಹಾಸನದಲ್ಲಿ ಯೂನಿಟ್ ಹಾಕ್ಬೇಕಾದ್ರೆ ಇಲ್ಲಿ ತೋಟ ತಗೊಂಡ್ವಿ. ಸರ್, ನಿಮ್ಗೆ ಇಂಜಿನಿಯರಿಂಗ್ ಓದ್ಬೇಕು, ಅದರಲ್ಲಿ ಪದವಿ ಪಡೆದುಕೊಳ್ಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು? ಇದಕ್ಕೆ ಆನ್ಸರ್ ನಿಮ್ಗೆ ಹೇಗನ್ಸುತ್ತೋ ಗೊತ್ತಿಲ್ಲ. ನಾನು ಪಿ ಯು ಸಿ ಓದ್ಬೇಕಾದ್ರೆ ಎರಡರಲ್ಲಿ ಒಂದಿತ್ತು, ಏನು ಒಂದು ಇಲ್ಲ ಡಾಕ್ಟರ್ ಆಗ್ಬೇಕು ಇಲ್ಲ ಇಂಜಿನಿಯರ್ ಆಗ್ಬೇಕು ಅಂತ. ನಾನು ಇಂಜಿನಿಯರಿಂಗ್ ಸೆಲೆಕ್ಟ್ ಮಾಡಿದೆ. ನನಗೆ ಈಗಿನ ಹುಡುಗರು ನೋಡಿದ್ರೆ ಸ್ವಲ್ಪ ಹೊಟ್ಟೆ ಕಿಚ್ಚಾಗುತ್ತೆ. ಯಾತಕ್ಕೆ ಅಂತಂದ್ರೆ ಈಗಿನ ಹುಡುಗರು ಏನ್ ಬೇಕಾದ್ರೂ ಮಾಡ್ಬೋದು, ಸಾಕಷ್ಟು ಕ್ಷೇತ್ರಗಳಿದೆ. ತಮ್ಮ ಟ್ಯಾಲೆಂಟ್ಗೆ ಅನುಗುಣವಾಗಿ ಏನೇನಾದ್ರು ಸೆಲೆಕ್ಟ್, ಆರ್ಟಿಸ್ಟ್ ಆರ್ಟಿಸ್ಟ್ ಆಗ್ಬೋದು, ಸಿಂಗರ್ ಸಿಂಗರ್ ಆಗ್ಬೋದು, ಮತ್ತೆ ಜರ್ನಲಿಸ್ಟ್ ಜರ್ನಲಿಸ್ಟ್ ಆಗ್ಬೋದು, ಏನ್ ಬೇಕಾದ್ರೂ ಚೂಸ್ ಮಾಡ್ಬೋದು. ನಾನ್ ಚಿಕ್ಕವನಾಗಿದ್ದಾಗ ಇದೆರಡೇ ಹಾದಿ ಹಿಡಿತಿದ್ದು ಎಲ್ಲರೂ. ಏನಾದ್ರೂ ಒತ್ತಡ ಇತ್ತಾ ಇಂಥದ್ದನ್ನೇ ಓದ್ಬೇಕು ಅಂತ ಹೇಳಿ ಮನೆಯಲ್ಲಿ? ಮನೆಯಲ್ಲಿರ್ಲಿಲ್ಲ, ಬಟ್ ಒಂಥರ ಸಂಗಡಿಗರ ಒತ್ತಡ. ಎಲ್ರು ಇಂಜಿನಿಯರಿಂಗ್ ಡಾಕ್ಟರ್ಗೆ ಹೋಗ್ಬೇಕಾದ್ರೆ ನಾನು ಬೇರೆ ಏನು ಹೆಂಗ್ ಮಾಡೋದು ಅಂತ ಒಂದು ಕಾನ್ಫಿಡೆನ್ಸ್ ಇಲ್ಲದೆ ಇಂಜಿನಿಯರಿಂಗ್ ಮಾಡಿದ್ದು, ಬಟ್ ತಪ್ಪಾಗ್ಲಿಲ್ಲ, ಒಳ್ಳೆ ಆಯ್ಕೆ ಆಯ್ತು. ಮೇಡಮ್, ನೀವ್ ಯಾಕೆ ಇಂಜಿನಿಯರಿಂಗ್ ಓದಿದ್ರಿ? ನನಗೆ ಇಂಜಿನಿಯರಿಂಗ್ ಇಷ್ಟ ಇತ್ತು ಮುಂಚಿಂದಾನೆ. ಅಂದ್ರೆ ನಮ್ ತಂದೆ ಡಾಕ್ಟರ್ ಆಗಿರೋದ್ರಿಂದ ನಾನು ಡಾಕ್ಟರ್ ಆಗ್ಬೇಕು ಅಂತ. ಸಾಮಾನ್ಯ ಅವಾಗೆಲ್ಲ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ತಗೊಂಡಾಗ ಆಪರ್ಚುನಿಟಿ ಅಂದ್ರೆ ಅಥವಾ ಚಾಯ್ಸ್ ಇದ್ದಿದ್ದು ಎರಡೇ, ಇಂಜಿನಿಯರ್ ಆಗ್ಬೇಕು ಇಲ್ಲ ಡಾಕ್ಟರ್ ಆಗ್ಬೇಕು ಅಂತ. ಸೊ ಹಂಗಾಗಿ ನಾನು ಇಂಜಿನಿಯರ್ ಆದೆ. ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ, ಕಲ್ತು ಇದೀವಿ ಚೆನ್ನಾಗಿ. ಇಂಜಿನಿಯರಿಂಗ್ ಓದುವಂತಹ ಸಂದರ್ಭದಲ್ಲೇ ತಾವಿಬ್ರು ಕೂಡ ಭೇಟಿ ಆಗಿದ್ದಲ್ವಾ? ನಾನು ಸುಜಿಯಾಗೆ 3 ವರ್ಷ ಸೀನಿಯರ್, ಮತ್ತೆ 1 ಸೆಮಿಸ್ಟರ್ ಟೀಚರ್ ಕೂಡ ಆಗಿದ್ದೀನಿ ಸುಜಿಯಾಗೆ. ಯಾಕಂದ್ರೆ ನನ್ನ ಪದವಿ ಮುಗಿಸಿದ ಕೂಡಲೇ ನಾನು ಅಲ್ಲಿ ಮೇಸ್ಟರ್ ಆದೆ, 1 ವರ್ಷ ಮೇಸ್ಟರ್ ಆಗಿದ್ದೆ. 1 ಸೆಮಿಸ್ಟರ್ ಸುಜಿಯಾಗೆ 1 ಸಬ್ಜೆಕ್ಟ್ ಪಾಠ ಮಾಡಿರೋದು ಉಂಟು. ಪಾಠ ಮಾಡುವಾಗ ಅವರು ನಿಮಗೆ ಏನ್ ಅನಿಸ್ತಿತ್ತು ಮೇಡಮ್? ಪಾಠ ಮಾಡಕ್ಕಿಂತ ಮುಂಚೆ ಅವರು ಯೂನಿಯನ್ ಲೀಡರ್ ಆಗಿದ್ರು, ಹಂಗಾಗ್ಬಿಟ್ಟು ಅಲ್ಲೇ ಎಲ್ಲ ಸ್ಟ್ರೈಕ್ ಮಾಡಿಸೋದು, ಭಾಷಣ ಮಾಡೋದು, ಪ್ರೋಗ್ರಾಮ್ಸ್ ಮಾಡೋದ್ರಲ್ಲೆಲ್ಲ ತುಂಬಾ ಫೇಮಸ್ ಆಗಿದ್ರು. ಆಗ ಹಂಗೆ ಪಾಠ ಬರೀ 1 ಸೆಮಿಸ್ಟರ್ ಏನೋ ಮಾಡಿದ್ರಷ್ಟೇ, ಆಮೇಲೆ ಬೇರೆ ಟೀಚರ್ಸ್ ಬಂದ್ರು, ಚೆನ್ನಾಗಿ ಮಾಡ್ತಿದ್ರು ತುಂಬಾ. ನಿಮ್ಮ ಇಂಜಿನಿಯರಿಂಗ್ ಪದವಿಯ ನಂತರ ಮತ್ತೆ ಉನ್ನತ ಅಭ್ಯಾಸ ಮಾಡಬೇಕು ಅನ್ನುವಂತ ಆಲೋಚನೆ ಏನಾದ್ರೂ ಇತ್ತ? ಇಲ್ಲ, ಯಾಕೆಂತಂದ್ರೆ ಒಂದು ಕೆಲಸ ತಗೊಂಡೆ, ತಗೊಂಡು 2 ವರ್ಷದಲ್ಲಿ 18 ತಿಂಗಳಲ್ಲಿ ನಂದೇ ಬಿಸ್ನೆಸ್ ಶುರು ಮಾಡಿದ್ರಿಂದ ಬೇರೆ ಶಿಕ್ಷಣಕ್ಕೆ ಹೋಗ ಟೈಮ್ ಆಗ್ಲಿಲ್ಲ. ಒಂದು ಉದ್ಯಮವನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಿಮ್ಮ ಮನಸ್ಸಿನಲ್ಲಿ ಯಾಕೆ ಬಂತು? ನಾನು ಒಂದು ಕಂಪನಿ ಸೇರ್ಕೊಂಡೆ ನಂದು ಪದವಿ ಆದ್ಮೇಲೆ, ಟೀಚರ್ದು ಒಂದು ಹುದ್ದೆ ಆದ್ಮೇಲೆ ಬೆಂಗಳೂರಲ್ಲಿ ಒಂದು ಕಂಪನಿ ಸೇರ್ಕೊಂಡೆ. ಚೆನ್ನಾಗಿತ್ತು ಕಂಪನಿ, ಬಹಳ ಒಳ್ಳೆ ಇಂಜಿನಿಯರ್ಸ್ ವರ್ಕ್ ಮಾಡ್ತಾ ಇದ್ರು ಅಲ್ಲಿ. ಸೊ ನನಗೆ ಬಹಳ ಒಳ್ಳೆ ಶಿಕ್ಷಣ ಸಿಕ್ತು ಅಲ್ಲಿ, ಪ್ರಾಕ್ಟಿಕಲ್ ಶಿಕ್ಷಣ ಸಿಕ್ತು ಅಲ್ಲಿ. ಬಟ್ ಆದ್ರೆ ತುಂಬಾ ಇಂಡಿಪೆಂಡೆಂಟ್ ಮೈಂಡೆಡ್ ಆಗಿದ್ದೀನಿ ನಾನು ಅಂತ ಅನ್ಬಿಟ್ಟು ಗೊತ್ತಾಯ್ತು. ಅವಾಗ ಅಲ್ಲಿ ನನ್ನ ಭಾಷೆ ಹೇಳಿದ್ರು, ನೀನು ಬೇರೆಯವ್ರ ಕೆಳಗಡೆ ಕೆಲಸ ಮಾಡೋದಕ್ಕಿಂತ ನೀನು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡೋದೇ ಒಳ್ಳೇದು ಅನ್ಸುತ್ತೆ ಅಂತ ಹೇಳಿದ್ರು. ಅವ್ರು ಹೇಳಿದ ತಕ್ಷಣನೇ ನನಗೆ ಹೌದು, ಒಂದು ಬಿಸ್ನೆಸ್ ಶುರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಬಂಡವಾಳ ಇರಲಿಲ್ಲ ಅಂದ್ರೆ, ಇವಾಗ ಗವರ್ಮೆಂಟ್ ಅಲ್ಲಿ ಒಬ್ರು ಲೋಕನಾಥ್ ಅಂತ ಡೆಪ್ಯೂಟಿ ಡೈರೆಕ್ಟರ್, ಅವ್ರಿಗೆ ಭೇಟಿ ಆದೆ. ಅವ್ರು ಹೇಳಿದ್ರು ಏನ್ ಬಂಡವಾಳ ಏನ್ ಬೇಕಾಗೋದಿಲ್ಲ, ನಿಮ್ಗೊಂದು 10% ದುಡ್ಡು ಹಾಕ್ಬೋದಷ್ಟೇ, 90% ದುಡ್ಡನ್ನ ನಾನಾ ರೀತಿಗಳಲ್ಲಿ ಗವರ್ಮೆಂಟ್ ಮೂಲಕ ಪಡ್ಕೊಳ್ಬಹುದು, ಶುರು ಮಾಡಿ, ಮನಸ್ಸಲ್ಲಿ ಒಂದು ಐಡಿಯಾ ಇದ್ರೆ ಶುರು ಮಾಡಿ ಅಂತ ಉತ್ತೇಜನ ಕೊಟ್ರು. ಹೆಜ್ಜೆ ಹೆಜ್ಜೆಗೂ ಗವರ್ಮೆಂಟ್ ಒಳ್ಳೆ ಉತ್ತೇಜನ ಕೊಡ್ತು, ಕರ್ನಾಟಕ ಗವರ್ಮೆಂಟ್. ನಾವು ಬಹಳ ಆಭಾರಿ ಆಗಿದ್ದೀವಿ, ಒಳ್ಳೊಳ್ಳೆ ಆಫೀಸರ್ಸ್ ಮೀಟ್ ಮಾಡಿದ್ವಿ, ಎಲ್ಲರೂ ಒಳ್ಳೆ ಉತ್ತೇಜನ ಕೊಟ್ರು, ಅದೊಂದು ನಮ್ಗೆ ಗುಡ್ ಲಕ್. ಅದು ಅವ್ರನ್ನ ಹೊಗಳಕ್ಕೆ ಹೇಳ್ತಾ ಇಲ್ಲ, ಇದು ಆಕ್ಚುಯಲ್ ಟ್ರೂತ್. ಇದು ಪ್ರತಿಯೊಂದು ಹೆಜ್ಜೆಯಲ್ಲೂ ನಮಗೆ ಬಹಳ ಚೆನ್ನಾಗಿ ಎನ್ಕರೇಜ್ ಮಾಡಿದ್ದಾರೆ ಕರ್ನಾಟಕ ಗವರ್ಮೆಂಟ್ ಅವರು. ಉದ್ಯಮವನ್ನ ಮಾಡ್ತೀನಿ ಅನ್ನೋರ್ಗೆ ಇವತ್ತಿಗೂ ಕೂಡ ಸರ್ಕಾರ ಒಳ್ಳೆ ಉತ್ತೇಜನವನ್ನ ನೀಡುತ್ತೆ. ನಿಮ್ಗೆ ಆಗಿನ ಕಾಲದಲ್ಲೇ ಆ ತರದ ಒಂದು ಉತ್ತೇಜನ ಸಿಕ್ಕಿದ್ದು ಇನ್ನೂ ಒಳ್ಳೆ ಫಲ ನೀಡಿತು ಅಂತ ಅನ್ಸುತ್ತಲ್ಲ? ಹೌದು. ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಇತ್ತು, ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರಿ ಗವರ್ಮೆಂಟ್ ಬ್ಲೂ ಐಡ್ ಬಾಯ್ ಆಗಿತ್ತು, ಪ್ರಮೋಟ್ ಮಾಡ್ತಾ ಇದ್ರು ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರಿ ಚೆನ್ನಾಗಿ ಡೆವಲಪ್ ಆಗ್ಬೇಕು ಕರ್ನಾಟಕದಲ್ಲಿ ಅಂತ. ನಮ್ ಕ್ಷೇತ್ರನು ಎಲೆಕ್ಟ್ರಾನಿಕ್ಸ್, ಅದರಿಂದನು ಇನ್ನೂ ಜಾಸ್ತಿ ಉತ್ತೇಜನ ಸಿಕ್ತು. ಉದ್ಯಮವನ್ನ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ ನಿರ್ಧಾರ ಮಾಡಿದ್ಮೇಲೆ ಇಂಥ ಉತ್ಪನ್ನವನ್ನೇ ನಾನು ಉತ್ಪಾದನೆ ಮಾಡಬೇಕು ಅಂತ ಹೇಳಿ ಹೇಗೆ ಆಯ್ಕೆ ಮಾಡ್ಕೊಂಡ್ರಿ, ಮತ್ತೆ ಅದನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ನಿಜ ಹೇಳ್ಬೇಕು ಅಂತಂದ್ರೆ, ನಮ್ಮ ಬಾಸ್ ನಿಮ್ದೇ ಬಿಸ್ನೆಸ್ ಶುರು ಮಾಡಿದ್ರೆ ಬೆಟರ್ ಅಂದಾಗ ಏನು ಯೋಚನೆ ಮಾಡಿದ್ರೆ ಶುರು ಮಾಡ್ಬಿಟ್ವಿ ಬಿಸ್ನೆಸ್ ಅನ್ನ. ಆಮೇಲೆ ಹೇಗೋ ಮಾಡಿ ಒಂದ್ 2 ವರ್ಷ ತಳ್ಳು, ಏನೇನು ಏನ್ ಕೆಲಸ ಮಾಡಬಹುದು ಚಿಕ್ಕ ಪುಟ್ಟ ಆ ಕೆಲಸ ಮಾಡ್ಕೊಂಡು ತಳ್ಳಿದ್ವಿ. ಅಷ್ಟರಲ್ಲಿ BEL ಸಂಸ್ಥೆ ಇದೆಯಲ್ಲ, ಅವ್ರು ನಮ್ ಕಸ್ಟಮರ್ ಆದ್ರು. ಅಲ್ಲಿ ಬೇರೆ ಬೇರೆ ಮ್ಯಾನೇಜರ್ಗಳು ಮತ್ತೆ ಜನರಲ್ ಮ್ಯಾನೇಜರ್ಗಳು ಫ್ರೆಂಡ್ ಆಗುವಾಗ ಅವ್ರಿಗೆ ಹೇಳ್ಕೊಂಡ್ವಿ, ನಮ್ಗೆ ಚಿಕ್ಕ ಪುಟ್ಟ ಕೆಲಸ ಮಾಡಕ್ ಇಷ್ಟ ಇಲ್ಲ, ದೊಡ್ಡದಾಗಿ ಬೆಳಿಬೇಕು ಅಂತ ಆಸೆ ಇದೆ, ಏನ್ ಮಾಡಬಹುದು ಅಂತ ಅನ್ಸುತ್ತೆ ನಿಮ್ಗೆ ಅಂತ ಕೇಳಿದಾಗ ಅವ್ರು ನಮಗ್ ಹಾದಿ ತೋರಿಸ್ಕೊಟ್ರು. ಬಂಡವಾಳ ಇಲ್ಲ ನಮ್ಮ ಹತ್ರ ಅಂತಾನು ಹೇಳ್ಕೊಂಡ್ವಿ, ಟ್ರಾನ್ಸ್ಫಾರ್ಮರ್ ಮಾಡಿ ನೀವು, ಅಷ್ಟೊಂದು ಬಂಡವಾಳ ಹಾಕಬೇಕಾಗಿಲ್ಲ, ಒಳ್ಳೆ ಸ್ಕೋಪ್ ಇದೆ ಅಂತ ಹೇಳಿದ್ರು. ಅವರೇ ಕಸ್ಟಮರ್ ಆದ್ರು. ಆ ಮೂಲಕ ಶುರು ಆಯ್ತು ನಮ್ಮ ಇಂಡಸ್ಟ್ರಿ ಒಂದು ಫೋಕಸ್, ಟ್ರಾನ್ಸ್ಫಾರ್ಮರ್ ಮೂಲಕ ಶುರು ಮಾಡಿದ್ವಿ. ಅದನ್ನು ಮ್ಯಾಗ್ನೆಟಿಕ್ಸ್ ಅಂತ ಕರೀತಾ ಇದ್ರು, ಕಂಪೋನೆಂಟ್ ಫ್ಯಾಮಿಲಿನ. ಅದಾದ್ಮೇಲೆ ನಾವು ಅದಕ್ಕೆ ಕ್ಲೋಸ್ ಆಗಿರೋ ಅದ್ರ ಕಸಿನ್ ಅನ್ಬಹುದು, ಸೋಲೆನಾಯ್ಡ್, ಮತ್ತೆ ಮೋಟರ್, ಮತ್ತೆ ಎಲೆಕ್ಟ್ರೋ ಮೆಕ್ಯಾನಿಕಲ್ ಪ್ರೊಡಕ್ಟ್ಸ್ಗೆ ಡೈವರ್ಸಿಫೈ ಆದ್ವಿ. ಅದಾದ್ಮೇಲೆ ಇವನ್ನೆಲ್ಲ ಮಾಡ್ತಿದ್ವಲ್ಲ, ಇನ್ನು ಹೈಯರ್ ಎಂಡ್ಗೆ ಹೋಗ್ಬೇಕಾದ್ರೆ ಈ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ಕೊಂಡು ಆಕ್ಚುಯೇಟರ್ ಮಾಡಕ್ ಶುರು ಮಾಡಿದ್ವಿ. ಅದನ್ನು ಮಾಡಕ್ ಶುರು ಮಾಡಿದ್ಮೇಲೆ ಈಗ ನಮ್ಗೆ ಹೊಸ ಅವಕಾಶ ಸಿಕ್ಕಿರೋದು ಮೆಕ್ಯಾನಿಸಮ್ಸ್, ಅಂದ್ರೆ ಬಾಹ್ಯಾಕಾಶದಲ್ಲಿ ರೋಬೋಟಿಕ್ ಆರ್ಮ್ ಇದು ಸ್ಯಾಟಲೈಟ್ ಜೋಡಿಸಿದ್ರೆ ಅದು ರೋಬೋಟಿಕ್ ಆಮ್ ಫಾರ್ ಇನ್ಸ್ಟೆನ್ಸ್ ಡೆಬ್ರಿ ಕಲೆಕ್ಷನ್ ಮಾಡುತ್ತೆ. ಏನು ಬಾಹ್ಯಾಕಾಶದಲ್ಲಿ ಡೆಬ್ರಿ ಇದೆ ಅದನ್ನ ಕಲೆಕ್ಟ್ ಮಾಡಬಹುದು ನಾನಾ ರೀತಿಯಲ್ಲಿ. ಮತ್ತೆ ಲ್ಯಾಂಡಿಂಗ್ ಕ್ರಾಫ್ಟ್ ಇರ್ತಾವಲ್ಲ, ಅದು ಹೋದಾಗ ಸಾಯಿಲ್ ಅನ್ನು ಲಿಫ್ಟ್ ಮಾಡೋದು, ರಾಕ್ ಲಿಫ್ಟ್ ಮಾಡೋದು, ಇದೆಲ್ಲ ಮಾಡ್ತವೆ. ನಮ್ಗೆ ಇದಕ್ಕೆ ಆರ್ಡರ್ ಸಿಕ್ಕಿದೆ, ನಮ್ದೇ ಡಿಸೈನ್, ಅದು ಇಂಪಾರ್ಟೆಂಟ್. ನಾವೇ ಡಿಸೈನ್ ಮಾಡ್ತಾ ಇದೀವಿ, ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ. ಸೊ ಈ ರೀತಿ ಭಾರತ್ ಎಲೆಕ್ಟ್ರಾನಿಕ್ಸ್ ಅವ್ರು ನಮ್ಗೆ ಈ ಹಾದಿ ತೋರಿಸಿದ್ರು, ಟ್ರಾನ್ಸ್ಫಾರ್ಮರ್ ಮಾಡೋ ಹಾದಿ. ಅದಾದ್ಮೇಲೆ ನಾವು ಪ್ರತಿಯೊಂದು ಹೆಜ್ಜೆಯಲ್ಲೂ ಇಷ್ಟು ಸಾಲಲ್ಲ, ಇನ್ನು ಮುಂದಕ್ಕೆ ಹೋಗ್ಬೇಕು, ಇನ್ನು ಮುಂದಕ್ಕೆ ಹೋಗ್ಬೇಕು ಅನ್ಬಿಟ್ಟು ಈಗ ನಾವು ಇಲ್ಲಿವರೆಗೂ ಬಂದಿದ್ದೀವಿ. ಮೆಕ್ಯಾನಿಸಮ್ಸ್ ಈ ಥರ ರೋಬೋಟಿಕ್ ಕಾಮ್ ಈ ಥರ ಮೆಕ್ಯಾನಿಸಮ್ಸ್ ಮಾಡೋವರೆಗೂ ಬಂದಿದ್ದೀವಿ. ಅದನ್ನು ನಮ್ಮದೇ ಟೆಕ್ನಾಲಜಿ ನಮ್ಮದೇ ಡಿಸೈನಲ್ಲಿ ಮಾಡೋ ಕೆಪಬಿಲಿಟಿನ ಹೊಂದಿದ್ದೀವಿ. ಶಶಿಕಿರಣ್ ಅವರು ಸ್ವಂತ ಉದ್ದಿಮೆ ಪ್ರಾರಂಭ ಮಾಡ್ತೀನಿ ಅಂತ ಅಂದಾಗ ನಿಮಗೆ ಏನು ಅನ್ನಿಸ್ತು ಮತ್ತು ಅದಕ್ಕೆ ಹೇಗೆ ನೀವು ಸಪೋರ್ಟ್ ಮಾಡಿದ್ರಿ? ಅವರು ಸ್ವಂತ ಉದ್ಯಮ ಮಾಡ್ತೀವಿ ಅಂದಾಗ ಅಫ್ಕೋರ್ಸ್ ಎಲ್ಲರೂ ಸಪೋರ್ಟ್ ಮಾಡಿದರು. ನಾನು ಇಂಜಿನಿಯರ್ ಆಗಿದ್ದರಿಂದ, ಆದರೆ ಯಾವುದೇ ಒಂದು ಬಿಸ್ನೆಸ್ ಮ್ಯಾನುಫ್ಯಾಕ್ಚರಿಂಗ್ ಅಂದಮೇಲೆ ಅದರಲ್ಲಿ ಆಪರೇಷನ್ಸ್ ಎಲ್ಲ ಇದ್ದೇ ಇರುತ್ತೆ. ಶಶಿಕಿರಣ್ ಅವರು ಬಿಸ್ನೆಸ್ ಡೆವಲಪ್ ಮಾಡೋದು ಅಂಥದ್ರ ಮೇಲೆ ಫೋಕಸ್ ಮಾಡಿದರು, ನಾನು ಆಪರೇಷನ್ಸ್ ನೋಡ್ಕೊಳ್ಳೋದಕ್ಕೆ ಶುರು ಮಾಡಿದೆ. ನಿಮ್ಮ ಸಹಮತ ಇತ್ತ ಅವರು ಪ್ರಾರಂಭ ಮಾಡಲಿಕ್ಕೆ? ಹೌದೌದು, ತುಂಬ ಇಷ್ಟ ಇತ್ತು ಬಿಸ್ನೆಸ್ ಶುರು ಮಾಡೋದಕ್ಕೆ. ಆಗಲೇ ಮಾತನಾಡ್ತಾ ಹೇಳ್ತಾ ಇದ್ರಿ, ಕಂಪನಿ ಅಂತ ಹೇಳಿ ಪ್ರಾರಂಭ ಮಾಡಿದ್ಮೇಲೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಹೆಚ್ಚು ಕಲೀಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ ಹೇಳ್ತಾ ಇದ್ರಿ. ಅದರಲ್ಲೂ ಕೂಡ ಬೇರೆ ಬೇರೆ ದೇಶದ ಕ್ಲೈಂಟ್ಗಳಿಂದ ಕಲಿತಿದ್ದು ಹೆಚ್ಚು ಅಂತೇಳಿ ಹೇಳ್ತಾ ಇದ್ರಿ, ಅದ್ರ ಬಗ್ಗೆ ಒಂದಷ್ಟು ಪ್ರಸ್ತಾಪ ಮಾಡಿ. ನಾವು ಬಿಸ್ನೆಸ್ ಶುರು ಮಾಡಿ ಇಂಡಿಯಾದಲ್ಲಿ ಆವತ್ತಿನ ದಿವಸ ತುಂಬಾ ಅಷ್ಟೊಂದು ಮಾರ್ಕೆಟ್ ಇರಲಿಲ್ಲ ನಮ್ಮ ಪ್ರಾಡಕ್ಟ್ಗೆ, ಬರೀ ಹೇಳ್ದಂಗೆ ಪಬ್ಲಿಕ್ ಸೆಕ್ಟರ್ಸ್ ಎಲ್ಲ ಇತ್ತು. ಹಂಗಾಗ್ಬಿಟ್ಟು ಶಶಿಕಿರಣ್ ಅವರು ಎಕ್ಸ್ಪೋರ್ಟ್ ಮೇಲೆ ಫೋಕಸ್ ಮಾಡಿದರು. ಅಲ್ಲಿ ಒಳ್ಳೊಳ್ಳೆ ತುಂಬ ದೊಡ್ಡ ದೊಡ್ಡ ಕಸ್ಟಮರ್ಸ್ ಸಿಕ್ಕಿದ್ರು. ಅವ್ರುಗಳಿಗೆಲ್ಲ ಮುಖ್ಯ ನೀವು ಕ್ವಾಲಿಟಿ ಜೀರೋ ಡಿಫೆಕ್ಟ್ ಇರಬೇಕು ಅಂತ ಅವಾಗಿಂದನೇ ಕಾನ್ಸೆಪ್ಟ್ ನಮ್ಮ ಅವಶ್ಯಕತೆ ಆಗೋಯ್ತು. ಅದು ನೀವು ಎಕ್ಸ್ಪೋರ್ಟ್ ಮಾಡಬೇಕು ಅಂದರೆ ನಿಮ್ಮ ಕ್ವಾಲಿಟಿ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು, ಸೊ ಹಂಗಾಗ್ಬಿಟ್ಟು ನಾವು ತುಂಬ ಇನ್ವೆಸ್ಟ್ ಮಾಡಿದ್ದೀವಿ ಕ್ವಾಲಿಟಿ ಸಿಸ್ಟಮ್ ಬಗ್ಗೆ, ನಾವು ತಿಳಿದುಕೊಳ್ಳೋಕ್ಕೆ, ಟ್ರೈನಿಂಗ್ ಮಾಡ್ಕೊಳ್ಳೋಕ್ಕೆ, ಆಮೇಲೆ ಕಂಪನಿಲೂ ಆ ಕ್ವಾಲಿಟಿ ಬಗ್ಗೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ದೀವಿ. ಮತ್ತೆ ಒಂದು ಪ್ರೊಡಕ್ಟ್ ಮಾಡ್ಬೇಕಾದ್ರೆ ಬರೀ ಯಾವುದೋ ಒಂದು ಮೆಷಿನ್ ತೊಗೊಬಿಟ್ಟು ಹಿಂಗೆ ಪ್ರೊಡ್ಯೂಸ್ ಮಾಡೋದಲ್ಲ, ಅದನ್ನು ಮಾಡಬೇಕಾದ್ರೆ ಹೌ ಟು ಮೇಕ್ ಇಟ್ ಜೀರೋ ಡಿಫೆಕ್ಟ್ ಅಂತ ಯೋಚನೆ ಮಾಡಿ ಅದಕ್ಕೆ ಬೇಕಾಗಿರೋ ಎಕ್ವಿಪ್ಮೆಂಟು ಅಂತವೆಲ್ಲ ಹಾಕಿದ್ದೀವಿ. ಹಂಗಾಗ್ಬಿಟ್ಟು ಜೀರೋ ಡಿಫೆಕ್ಟ್ ತುಂಬ ನಮ್ಮ ಮಂತ್ರ ಆಗೋಯ್ತು. ನಮ್ಮ ಹೆಸರನ್ನ ಜೀರೋ ಡಿಫೆಕ್ಟ್ ಪ್ರೊಡಕ್ಟ್ ಅಂತ ಹೆಸರು ಜೊತೆಗೆ ಅದು ಬರಕ್ಕೆ ಶುರುವಾಯಿತು. ಹಂಗಾಗ್ಬಿಟ್ಟು ಬೆಳೆದ್ವಿ ಚೆನ್ನಾಗಿ ಎಕ್ಸ್ಪೋರ್ಟ್ಸಲ್ಲು. ದೆನ್ ಅವಾಗೀಗ ಹೇಳ್ದಂಗೆ 15 ಇಯರ್ಸ್ ಬ್ಯಾಕ್ ಏರೋಸ್ಪೇಸ್ ಕಸ್ಟಮರ್ ಸಿಕ್ಕಿದ್ರು. ಪ್ರತಿ ಸಲನು ಒಂದೊಂದು ಏರಿಯಾದಲ್ಲೂ ಒಳ್ಳೆ ಕಸ್ಟಮರ್ಸೇ ಸಿಕ್ತಿದ್ರು, ಆದರೆ ಚೇಂಜ್ ಆಗ್ತಿತ್ತು, ಮಾರ್ಕೆಟ್ ಚೇಂಜ್ ಆಗ್ತಿತ್ತು, ಶಿಫ್ಟ್ ಆಗ್ತಿತ್ತು. ಅಂದರೆ ಕೆಲವ್ರ ಕಡೆ ರಿಕ್ವೈರ್ಮೆಂಟ್ ಕಡಿಮೆ ಆಗೋದು, ಇನ್ಯಾವುದು ಟೆಲಿಕಾಮ್ ಬಂತು, ಆಮೇಲೆ ಟೆಲಿಕಾಮ್ ರಿಕ್ವೈರ್ಮೆಂಟ್ ಕಡಿಮೆ ಆಯಿತು, ಇಂಡಸ್ಟ್ರಿಯಲ್ ಬಂತು, ಆ ಥರ ಹಂಗಾಗಿ ಕಡೆಗೆ ಈಗ ಏರೋಸ್ಪೇಸಿಗೆ ಬಂದಿದೆ. ಏರೋಸ್ಪೇಸಲ್ಲಿ ಆಸ್ ಯು ನೋ ನಿಮ್ಮದು ಪ್ರೊಡಕ್ಟ್ಸ್ ಆಸ್ ಲಾಂಗ್ ಆಸ್ ದಿ ಏರ್ಕ್ರಾಫ್ಟ್ ಇಸ್ ಫ್ಲೈಯಿಂಗ್ ಅಂತ ಹೇಳ್ತಾರೆ, 60 ವರ್ಷ ಅದು ಏರ್ಕ್ರಾಫ್ಟ್ ಹಾರ್ತಿದ್ರೆ ನಿಮ್ಮ ಪ್ರೊಡಕ್ಟು ಹಂಗೇ ಇರಬೇಕು ಅದರಲ್ಲಿ ಅಂತ, ಅಷ್ಟು ಸ್ಟ್ರಿಂಜೆಂಟ್ ರಿಕ್ವೈರ್ಮೆಂಟ್. ನಮಗೆ ಮುಂಚಿಂದನೂ ಎಕ್ಸ್ಪೋರ್ಟ್ ಕ್ವಾಲಿಟಿ ಎಲ್ಲ ಮಾಡಿ ಅಭ್ಯಾಸ ಆಗಿರೋದ್ರಿಂದ ಇಲ್ಲಿ ನಮಗೆ ಕಷ್ಟ ಆಗಲಿಲ್ಲ ಏರೋಸ್ಪೇಸ್ ಮಾಡಬೇಕು ಅಂತ. ಸರ್, ನಿಮ್ಮ ಉದ್ಯಮದ ಒಂದು ಒಳ್ಳೆಯ ಅಂಶ ಏನಪ್ಪ ಅಂತ ಹೇಳಿದರೆ ಈ ಜೀರೋ ಡಿಫೆಕ್ಟ್ ಅನ್ನೋಂಥದ್ದು. ಇದು ಹೇಗೆ ಪ್ರಾರಂಭ ಆಯಿತು ಮತ್ತು ಅದನ್ನು ನೀವು ಸಾಧನೆ ಮಾಡಲಿಕ್ಕೆ ಎಷ್ಟೆಲ್ಲ ಕಷ್ಟಪಟ್ರಿ ಅಥವಾ ಎಷ್ಟು ಶ್ರಮ ಹಾಕಿದ್ರಿ ಅದ್ರ ಬಗ್ಗೆ ಹೇಳಿ. ನಮ್ಮದು ಜೀರೋ ಡಿಫೆಕ್ಟ್ ಮಾಡೋದಕ್ಕೆ ಸುಜಯ್ ಹೇಳ್ದಂಗೆ ಕ್ವಾಲಿಟಿ ಸಿಸ್ಟಮ್ಸ್ ಮೇಲೆ ಸಿಸ್ಟಮ್ಸ್ ಮೂಲಕ ನಾವು ಜೀರೋ ಡಿಫೆಕ್ಟ್ ಅಚೀವ್ ಮಾಡಬೇಕು. ಫಸ್ಟ್ ನಾವು ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಅಂತ ಇದೆ, ಅವ್ರ ಮೂಲಕ ನಾವು ಕ್ವಾಲಿಟಿ ಸಿಸ್ಟಮ್ಸ್ ಅನ್ನ ಸ್ಟ್ಯಾಟಿಸ್ಟಿಕಲ್ ಅಪ್ರೋಚ್ ಅಲ್ಲಿ ಹೆಂಗ್ ಕ್ವಾಲಿಟಿ ಕಂಟ್ರೋಲ್ ಮಾಡೋದು ಅನ್ನೋದನ್ನ ಕಲ್ತ್ಕೊಂಡ್ವಿ ಅವರಿಂದ. ಅವ್ರಾದ್ಮೇಲೆ ಆ ಟೈಮಲ್ಲಿ ಕ್ವಾಲಿಟಿಲಿ ಅಗ್ರೆಸರ್ ಅಂತ ಅಂದ್ರೆ ಮೋಟರೋಲಾ ಕಂಪನಿ ಆಗಿತ್ತು. ಅವರು ತಾವು ಕ್ವಾಲಿಟಿನ ಒಂದು ಹೈ ಲೆವೆಲ್ ತಗೊಂಡೋದ್ಮೇಲೆ 6 Sigma ಕ್ವಾಲಿಟಿ 10 ಲಕ್ಷ ಪಾರ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಮ್ಯಾಕ್ಸಿಮಮ್ 6 ಪಾರ್ಟ್ ರಿಜೆಕ್ಟ್ ಆಗ್ಬೋದು. ಆ ಲೆವೆಲ್ ಅಲ್ಲಿ ಇದ್ರು 6 Sigma ಕ್ವಾಲಿಟಿಯಲ್ಲಿ. ಅವರು ತಮ್ಮ ನೋ ಹೌನ ಬೇರೆಯವ್ರಿಗೆ ಹಂಚ್ಕೊಳಕ್ ತಯಾರಿದ್ರು ಫಾರ್ ಎ ಫೀಸ್. ಸೊ ನಾವೇನ್ ಮಾಡಿದ್ವಿ, ನಾವು ಬಹಳ ಚಿಕ್ಕ ಕಂಪನಿ ಆಗಿದ್ವಿ ಆಗ, ಆದ್ರೂ ಕೂಡ ನಾವು ಕ್ವಾಲಿಟಿ ಚೆನ್ನಾಗಿರ್ಬೇಕು ಅಂತ ಅನ್ಬಿಟ್ಟು ಅವ್ರಿಗೆ ಹಣ ಫೀಸ್ ಕೊಟ್ಟು ಅವ್ರನ್ನ ತಕೊಂಡ್ವಿ. ಅವ್ರು ಏನ್ ಮಾಡ್ತಿದ್ರು ಅಂದ್ರೆ, ಇಬ್ರು ಜನ ಫೀನಿಕ್ಸ್ ಅಮೆರಿಕಾದಲ್ಲಿ, ಅಲ್ಲಿಂದ ತಿಂಗಳಿಗೊಂದ್ಸತಿ ಬಂದು ನಮ್ ಜೊತೆ 2 ದಿನ ಇದ್ದು ನಮ್ಗೆ ಹೇಳ್ಕೊಡ್ತಾ ಇದ್ರು ಹೇಗೆ ಕ್ವಾಲಿಟಿ ಸಿಸ್ಟಮ್ ಮ್ಯಾನೇಜ್ಮೆಂಟ್ ಮಾಡೋದು ಅಂತ ಅನ್ಬಿಟ್ಟು. ಬಟ್ ಇನ್ನೂ ಕಾಸ್ಟ್ಲಿ ಆಗ್ತಾ ಹೋದಾಗ ಅವ್ರು ನಮ್ಮ ಜೊತೆ ಒಂದು ಡೀಲ್ ಮಾಡಿದ್ರು, ನಮ್ಗೆ ಅಫೋರ್ಡ್ ಮಾಡಕ್ ಆಗ್ತಿರ್ಲಿಲ್ಲ ಅವರಿಗೆ, ಅವ್ರದ್ದಕ್ಕೊಂದು ಡೀಲ್ ಮಾಡಿದ್ರು ಅವರು, ಆಯ್ತು ನಮಗೆ ಫೀಸ್ ಕೊಡಬೇಡಿ, ನಮಗೆ ಬರೀ ಏರ್ ಟಿಕೆಟ್ ದುಡ್ಡು ಕೊಡಿ, ನಿಮಗೆ ಏನು ಸೇವಿಂಗ್ಸ್ ಆಗುತ್ತೆ ಕ್ವಾಲಿಟಿ ಇಂಪ್ರೂವ್ ಮಾಡಿದಾಗ ಅರ್ಧ ನಿಮಗೆ ಅರ್ಧ ನಮಗೆ ಅಂತ ಒಂದು ಡೀಲ್ ಮಾಡಿದ್ರು. ಅದು ಭಾಳ ಒಳ್ಳೆ ಡೀಲ್ ನನಗನ್ಸುತ್ತೆ, ಅದು ತುಂಬ ಒಳ್ಳೆ ಮನಸ್ಸಿಂದ ಮಾಡಿದ್ರು ಅವರು ಅಂತ ಅಂದ್ಬಿಟ್ಟು ಅವ್ರ ಜೊತೆ ಆ ರೀತಿ ತಿಳ್ಕೊಂಡ್ವಿ. ಈಗ ಅವ್ರ ಜೊತೆ ಮಾಡ್ತಿರುವಾಗ ಇನ್ನೊಂದೇನು ಅಬ್ಸರ್ವ್ ಮಾಡಿದ್ರೆ, TVS ಗ್ರೂಪ್ ಕಂಪನಿಗಳ ಜಾಪನೀಸ್ನ ಇಲ್ಲಿ ಕರೆಸ್ಬಿಟ್ಟು ಅವ್ರ ಮೂಲಕ ಚಿಕ್ಕ ಚಿಕ್ಕ ಪ್ರಾಜೆಕ್ಟ್ಗಳು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಮಾಡಿಸ್ಬಿಟ್ಟು ಅವ್ರ ಕ್ವಾಲಿಟಿ ಇಂಪ್ರೂವ್ ಮಾಡ್ತಾ ಇದ್ರು. ಆಕ್ಚುಲಿ ಆಟೋಮೋಟಿವ್ ಇಂಡಸ್ಟ್ರಿಯಲ್ಲಿ ಆಟೋಮೋಟಿವ್ ಇಂಡಸ್ಟ್ರಿ ಏನಂತ ಹೇಳ್ಬೋದು ಅಂತಂದ್ರೆ, ನಮ್ಮ ದೇಶದ ಮ್ಯಾನುಫ್ಯಾಕ್ಚರಿಂಗ್ ಕ್ವಾಲಿಟಿನ ರೆವಲ್ಯೂಷನೈಸ್ ಮಾಡಿದ್ದು ಆಟೋಮೋಟಿವ್ ಇಂಡಸ್ಟ್ರಿ. ನಮ್ಮ ದೇಶಕ್ಕೆ ಬಹಳ ಒಳ್ಳೆ ಹೆಸರು ತಂದಿದ್ದಾರೆ ಅವರು. ನಮ್ಮಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕ್ರಾಂತಿಯನ್ನು ಅಚೀವ್ ಮಾಡಿದ್ದಾರೆ ಅವರು. ಸೊ ನಾವು ಈ ಜಾಪನೀಸ್ನ ನಾವು ತಗೊಂಡ್ವಿ. ಒಬ್ರು ಕಾಸಹಾರ ಅನ್ನೋರು ಬಂದು ಚಿಕ್ಕ ಚಿಕ್ಕ ಪ್ರಾಜೆಕ್ಟ್ಗಳನ್ನು ಮಾಡೋಕ್ಕೆ ಶುರು ಮಾಡಿದ್ರು ನಮ್ಮ ಕಂಪನಿಯಲ್ಲಿ. ಈ ರೀತಿ ನಾವು ಬೇರೆ ಬೇರೆ ಹಂತಗಳಲ್ಲಿ ಸುಜಯ್ ಹೇಳ್ದಂಗೆ ಜನರನ್ನ ಈ ಥರ ಕರೆಸ್ಬಿಟ್ಟು ಇನ್ವೆಸ್ಟ್ ಮಾಡಿ ನಮ್ಮ ಕ್ವಾಲಿಟಿನ ಇಂಪ್ರೂವ್ ಮಾಡ್ಕೊಳ್ತಾ ಹೋದ್ವಿ. ಅದ್ರ ಮೇಲೆ ಇನ್ನೊಂದಿತ್ತು, ನಾವು ಎಲ್ಲ ಒಳ್ಳೆ ಕಸ್ಟಮರ್ಸ್ ಜೊತೆ ವರ್ಕ್ ಮಾಡ್ತಾ ಇರೋದ್ರಿಂದ ಪ್ರತಿಯೊಂದು ಕಸ್ಟಮರ್ದ ಹತ್ರನು ಅವ್ರವ್ರದ್ದೇ ಒಳ್ಳೊಳ್ಳೆ ಕ್ವಾಲಿಟಿ ಪ್ರಾಕ್ಟೀಸಸ್ ಇತ್ತು. ನಾವು ಪ್ರತಿ ಸರಿ ಒಂದು ಹೊಸ ಕಸ್ಟಮರ್ ಸಿಕ್ಕಾಗಲೂ ಬರೀ ನಿಮ್ಗೆ ಹಣ ಬೇಕಾಗಿಲ್ಲ, ನಮಗೆ ನಮಗೆ ನಿಮ್ಮಿಂದ ಕಲೀಲೂ ಬೇಕು ಅಂತ ಅಂದ್ಬಿಟ್ಟು ಅವಕಾಶ ಮಾಡಿಕೊಡಿ, ನಿಮ್ಮ ಸಿಸ್ಟಮ್ಸ್ ಹೆಂಗೆ ರನ್ ಮಾಡ್ತಾ ಇದ್ದೀರಾ ಅಂತ ರಿಕ್ವೆಸ್ಟ್ ಮಾಡ್ತಿದ್ವಿ. ಪ್ರತಿಯೊಬ್ಬರು ಸಹಕರಿಸಿದ್ದಾರೆ ಇದರಲ್ಲಿ. ಸೊ ಪ್ರತಿಯೊಂದು ಕಸ್ಟಮರಿಂದನೂ ಕೂಡ ಕಲ್ತಿದ್ದೀವಿ ನಾವು. ಸೊ ಇದೆಲ್ಲ ಕೂಡಿ ನಮ್ಮದು ಕ್ವಾಲಿಟಿ ಸಿಸ್ಟಮ್ ಒಂದು ಒಳ್ಳೆ ಹಂತಕ್ಕೆ ಬಂದಿದೆ. ಆಮೇಲೆ ನಾನು ಮುಂಚೆನೇ ಹೇಳಿದೆ, ನಾವು ಒಂದು ಮೀಡಿಯಂ ಸೈಜ್ ಕಂಪನಿ ಅಂತ ಅಂದ್ಬಿಟ್ಟು, ನಮ್ಮ ಮೀಡಿಯಂ ಸೈಜ್ ಕಂಪನಿಗೆ ನಮ್ಮ ಸೈಜ್ಗಿಂತ ದೊಡ್ಡದಾಗಿ ನಮಗೆ ರೆಪ್ಯುಟೇಷನ್ ಇದೆ. ನಮ್ದು ಕ್ವಾಲಿಟಿ ಬಗ್ಗೆ, ನಮ್ದು ಎಂಜಿನಿಯರಿಂಗ್ ಬಗ್ಗೆ ಗ್ಲೋಬಲ್ ರೆಪ್ಯುಟೇಷನ್ ಇದೆ ನಮಗೆ. ಚಿಕ್ಕದಾಗಿ ಪ್ರಾರಂಭವನ್ನ ಮಾಡಿದೆ ಅಂತ ಹೇಳಿದ್ರಿ. ಅನೇಕ ಸಾರಿ ನಮ್ಮ ಹತ್ರ ಅಷ್ಟೊಂದು ಬಂಡವಾಳ ಇಲ್ಲ ಅನ್ನೋಂಥದ್ದನ್ನು ಕೂಡ ನಾನು ನೇರವಾಗಿ ಹೇಳಿದ್ದೀನಿ ಅನ್ನುವಂತಹ ಮಾತನ್ನು ಕೂಡ ಆಗಲೇ ಹೇಳಿದ್ರಿ. ಈಗ ನಮ್ಮ ದೇಶದ ಪ್ರತಿಷ್ಠಿತವಾದಂತಹ ಕಂಪನಿಗಳೇನಿದ್ದಾವೋ ಮತ್ತು ಸರ್ಕಾರಿ ಸ್ವಾಮ್ಯದಲ್ಲಿರ್ತಕ್ಕಂತಹ ಇಲಾಖೆಗಳೇನಿದ್ದಾವೋ ಅವುಗಳ ಜೊತೆಗೆ ತಾವು ಇವತ್ತು ವ್ಯವಹಾರವನ್ನು ಮಾಡ್ತಾ ಇರತಕ್ಕಂಥವ್ರು, ಅಲ್ಲಿಂದಲೂ ಕೂಡ ಪ್ರಶಂಸೆಯನ್ನು ಪಡೆದುಕೊಂಡಿರ್ತಕ್ಕಂಥವ್ರು. ಈಗ ಏನನ್ಸುತ್ತೆ ನಿಮಗೆ? ಇವಾಗ ಏನಾಗ್ತಿದೆ ಅಂತಂದರೆ ಯಂಗ್ಸ್ಟರ್ಸ್ ಒಳ್ಳೆ ಇಂಡಸ್ಟ್ರಿಯಲೈಸೇಷನ್ ಅನ್ನು ಸ್ಪಿಯರ್ ಹೆಡ್ ಮಾಡ್ತಾ ಇದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಐ ಟಿ ಇರ್ಬೋದು, ಎಂಜಿನಿಯರಿಂಗ್ ಸರ್ವಿಸಸ್ ಇರ್ಬೋದು. ಯಂಗ್ ಪೀಪಲ್ ತಮ್ಮ ಎನರ್ಜಿ, ತಮ್ಮ ಇಂಟೆಲಿಜೆನ್ಸ್ ಚೆನ್ನಾಗಿ ಓದಿ ಅವ್ರ ಶಾಲೆಗಳಲ್ಲಿರುವಾಗ ಕಾಲೇಜಲ್ಲಿ ಇರುವಾಗಲೇ ಅವರಿಗೆ ನಾನು ಏನು ಮಾಡಬೇಕು ಅಂತ ಆವಾಗಲೇ ಅವ್ರ ಕನಸು ಕ್ರಿಸ್ಟಲೈಸ್ ಆಗ್ತಾ ಇದೆ ಅವರಿಗೆ. ಹೊರಗೆ ಬಂದ ಕೂಡಲೇ ಅವರು ತಮ್ಮ ಬಿಸ್ನೆಸ್ಗಳನ್ನು ಶುರು ಮಾಡಿ ಭಾಳ ದೊಡ್ಡ ದೊಡ್ಡ ಹೈಟಿಗೆ ತೊಗೊಂಡೋಗ್ತಾ ಇದ್ದಾರೆ. ನಮ್ಮ ಇಡೀ ದೇಶ ಒಂದು ರನ್ನಿಂಗ್ ರೇಸ್ ಓಡ್ತಾ ಇದೆ, ಒಂದು ಒಳ್ಳೆ ವಾತಾವರಣ ಇದೆ. ಪ್ರತಿಯೊಂದು ಫೀಲ್ಡಲ್ಲೂ ಗ್ರೋತ್ ಅಚೀವ್ ಮಾಡೋದಕ್ಕೆ ಒಂದೊಳ್ಳೆ ವಾತಾವರಣ ಇದೆ. ಈಗ ನಾನು ಒಂದು ವರ್ಷ ಮಾತಾಡಿದ್ವ ಗೊತ್ತಿಲ್ಲ, ನಮ್ಮ ಮಗ 15 ವರ್ಷದಿಂದ ನಮ್ಮ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ರು, ಈಗ ಜಾಯಿಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾರೆ. ಜನವರಿಯಿಂದ ಅವ್ರ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗ್ತಾರೆ, ಸುಜಯ ಚೇರ್ಮನ್ ಆಗ್ತಾರೆ. ಅವರಿಗೆ ಬಹಳ ಆಂಬಿಷನ್ ಇದೆ. ಲಕ್ಕಿಲಿ ಅವ್ರು ಯಂಗ್ ಇರೋದ್ರಿಂದ ನಮ್ಮ ಬೇರೆ ಭಾರತೀಯ ಯಂಗ್ಸ್ಟರ್ಸ್ ತರ ನಾನು ಕಂಪನಿ ಬೆಳೆಸಬೇಕು ಅನ್ನೋ ಮೂಡಲ್ಲಿದ್ದಾರೆ ಅವರು. ಒಳ್ಳೆ ಪ್ಲಾಟ್ಫಾರ್ಮ್ ಇದೆ, ಕಂಪನಿಗೆ ಒಳ್ಳೆ ರೆಪ್ಯುಟೇಷನ್ ಇದೆ. ತುಂಬಾ ದೊಡ್ಡ ಎಕ್ಸ್ಪ್ಯಾನ್ಷನ್ ಪ್ರೋಗ್ರಾಮ್ ಹಾಕೊಂಡು ಬಹಳ ದೊಡ್ಡದಾಗಿ ಬೆಳಿಬೇಕು ಅಂತ ಅಂದ್ಬಿಟ್ಟು ಟೆಕ್ನಾಲಜಿಕಲಿ ಬೈ ವೇ ಆಫ್ ರೆವೆನ್ಯೂ ಪ್ರತಿಯೊಂದು ರೀತಿಯಲ್ಲೂ ನಮ್ಮ ಕಂಪನಿ ಬಹಳ ದೊಡ್ಡದಾಗಿ ಬೆಳೆಸಬೇಕು ಅಂತ ಒಂದು ಪ್ರೋಗ್ರಾಮ್ ಹಾಕೊಂಡಿದ್ದಾರೆ. ನಿಮ್ಮ ಕಂಪನಿಯಲ್ಲಿ ಮೇಡಮ್ ಈಗ ಎಷ್ಟು ಜನ ಉದ್ಯೋಗಿಗಳು ಕೆಲಸವನ್ನ ಮಾಡ್ತಾ ಇದ್ದಾರೆ ಮತ್ತೆ ಎಲ್ಲೆಲ್ಲಿ ನಿಮ್ಮ ಒಂದು ಉದ್ಯಮವನ್ನ ವಿಸ್ತರಣೆಯನ್ನ ಮಾಡಿದಿರಿ, ಅದ್ರ ಬಗ್ಗೆ ಹೇಳಿ. ಈಗ ಎಲ್ಲ ಸೇರಿಬಿಟ್ಟು ಸುಮಾರು 1,000 ಜನ ಇದ್ದಾರೆ. ಬೆಂಗಳೂರಲ್ಲೇ 700+ ಇದ್ದಾರೆ. ಆಮೇಲೆ ಹಾಸನ್ ಅಲ್ಲಿ ಒಂದು ಯೂನಿಟ್ ಇದೆ, ಅಲ್ಲೊಂದು 100+ ಜನ ಇದ್ದಾರೆ. ಮತ್ತೆ ಟ್ರಿವೆಂಡ್ರಮಲ್ಲಿ ಒಂದು VSSE ಒಳಗಡೆನಲ್ಲಿ ಒಂದು 30 ಜನ. ಇದಲ್ಲದೆ ನಮಗೆ ಡೆಡಿಕೇಟೆಡ್ ಕೆಲವರು ಸಬ್ ಕಾಂಟ್ರಾಕ್ಟರ್ಸ್ ಇದ್ದಾರೆ. ಹಂಗೆ ಎಲ್ಲ ಸೇರಿಸ್ಬಿಟ್ಟು 1,000 ಜನದಷ್ಟು ಇದ್ದಾರೆ. ಈಗ ನಿಮ್ಮ ಜವಾಬ್ದಾರಿಗಳು ಉದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಏನೇನಿದೆ, ಅದನ್ನ ಹೇಗೆ ತಾವು ನಿರ್ವಹಣೆಯನ್ನು ಮಾಡ್ತಾ ಇದ್ದೀರಿ? ಈಗ ಜವಾಬ್ದಾರಿ ಏನು ಅಂತಂದ್ರೆ, ನೋಡಿದ್ರೆ ಮುಂಚೆ ಕೆಲ್ಸಕ್ಕೆ ಬರ್ತಿರೋರೆಲ್ಲ 10th class PUC ಹಂಗ್ ಬಂದಾಗ ನಾವು ಫುಲ್ ಟ್ರೈನಿಂಗ್ ಮಾಡಿ ಆಮೇಲೆ ವರ್ಕ್ಗೆ ಆಗ್ತಿದ್ವಿ. ಈಗ ಲೆವೆಲ್ ಅನ್ನ ಡಿಪ್ಲೊಮೋಗ್ ಮಾಡಿದೀವಿ, ಡಿಪ್ಲೊಮಾ ಆಗಿರೋರು ಮಾತ್ರ ತಗೊಳ್ಳೋದು ಅಂತ ಮಾಡಿದೀವಿ. ಅವಾಗ ಟ್ರೈನಿಂಗ್ ಇನ್ನೊಂದು ಸ್ವಲ್ಪ ಸುಲಭ ಆಗುತ್ತೆ. ಆಮೇಲೆ ಸ್ವಲ್ಪ ಜಾಸ್ತಿ ಟೆಕ್ನಿಕಲ್ ಜಾಸ್ತಿ ಇರೋದ್ರಿಂದ ಅದೊಂದು. ಈಗ ನಿಜವಾದ ಪ್ರಾಬ್ಲಮ್ ಏನು ನಮ್ಗೆ ಅಂತಂದ್ರೆ, ಈಗ ಜನ ಸಿಗೋದ್ ಕಡಿಮೆ, ಯಾಕೆಂದ್ರೆ ಇಂಡಸ್ಟ್ರೀಸ್ ಜಾಸ್ತಿ ಆಗೋಗಿದೆ. ಆಮೇಲೆ ಸಾಫ್ಟ್ವೇರ್ ತುಂಬಾ ದೊಡ್ಡದಾಗಿ ಬೆಳೆದಿರೋದ್ರಿಂದ ತುಂಬಾ ಮಕ್ಕಳು ಸಾಫ್ಟ್ವೇರ್ಗೆ ಹೋಗೋದು ಅಥವಾ ಅದಾದ್ಮೇಲೆ ಫಾರಿನ್ಗೆ ಹೋಗೋದು ಅಂತವೆಲ್ಲ ಆಗಿದೆ. ಹಂಗಾಗಿ ನಾವು ರೂರಲ್ ಏರಿಯಾಸ್ ಇಂದ ತಗೊಳ್ತೀವಿ ಸ್ಟೂಡೆಂಟ್ಸ್ ಅನ್ನ. ನಮಗೆ ಬಿಗ್ಗೆಸ್ಟ್ ಚಾಲೆಂಜ್ ಅಂದ್ರೆ ರೂರಲ್ ಏರಿಯಾಸ್ ಅಲ್ಲಿ ಸ್ವಲ್ಪ ಎಜುಕೇಶನ್ ಸಿಸ್ಟಮ್ ಇಂಪ್ರೂವ್ ಮಾಡಬೇಕು. ಡಿಪ್ಲೊಮೋ ಆಗಿದ್ರು ಪಾಪ ಟೆಕ್ನಿಕಲ್ಲಿ ಗೊತ್ತಿರಲ್ಲ ನಮಗೆ, ಆಲ್ಮೋಸ್ಟ್ ಒಂದು ITI ಮಾಡಿರೋಷ್ಟೇ ಲೆಕ್ಕ ಸಿಗುತ್ತೆ. ನಾವು ಅದಕ್ಕೆ ಇಂಟರ್ನಲಿ ಸುಮಾರು ಎಜುಕೇಶನ್ ಸಿಸ್ಟಮ್ಸ್ ಮಾಡ್ತಿದ್ದೀವಿ, ಟ್ರೈನಿಂಗಿಗೆ ಸುಮಾರು ಆದ್ಯತೆ ಕೊಡ್ತಾ ಇದ್ದೀವಿ. ಆಮೇಲೆ ಚೆನ್ನಾಗಿ ಡೆವಲಪ್ ಮಾಡಿ ಒಂದು 6 ತಿಂಗಳು 1 ವರ್ಷದಲ್ಲಿ ಅವರೆಲ್ಲರೂ ಕೇಪಬಲ್ ಆಗ್ಬಿಡ್ತಾರೆ, ಚೆನ್ನಾಗಿ ಬೆಳೀತಾರೆ. ಆಮೇಲೆ ಅವ್ರ ತಪ್ಪಲ್ಲ, ಎಜುಕೇಶನ್ ಸಿಸ್ಟಮ್ ಸರಿಗಿಲ್ಲದೆ ಇರೋದು. ಕಲಿಯಕ್ಕೆ ಇಷ್ಟ ಇದೆ ಮಕ್ಕಳಿಗೆ, ಬರೀ ಡಿಪ್ಲೊಮಾ ಅಂತಲ್ಲ ಎಂಜಿನಿಯರಿಂಗುವೆ. ಇದು ಫೇಸ್ ಮಾಡ್ತಿದ್ದೀವಿ, ಹಿಂಗೆ ಇಂಟರ್ನಲ್ಲಿನೇ ಎಷ್ಟು ನಾವು ಮಾಡ್ಕೊಡೋ ಹೇಳ್ಕೊಡ್ಬೋದು ಅದು ಮಾಡ್ತಿದ್ವಿ. ನಮಗೆ ಸಂಬಂಧಪಟ್ಟಿದ್ದು ಅದು ಮಾಡೋದ್ರ ಜೊತೆ ಸುಮಾರು ಆಟೋಮೇಷನ್ ಮಾಡ್ತಿದ್ದೀವಿ. ಆಮೇಲೆ ಡಿಜಿಟೈಸೇಷನ್, ಜೀರೋ ಡಿಫೆಕ್ಟ್ ಮಾಡ್ಬೇಕಾದ್ರೆ ಸಿಕ್ಕಾಬಟ್ಟೆ ಡಾಕ್ಯುಮೆಂಟೇಶನ್ ಎಲ್ಲ ಇರುತ್ತೆ, ಏನ್ ಮೆಟೀರಿಯಲ್ ತಗೊಂಡ್ವಿ, ಟ್ರೈನಿಂಗ್ ಹೆಂಗ್ ಮಾಡಿದ್ವಿ, ಯಾವ ಪ್ರೊಸೆಸ್ ಹೆಂಗ್ ಮಾಡಿದ್ವಿ, ಎಲ್ಲಾನು ರೆಕಾರ್ಡ್ ಇಟ್ಟಿರ್ಬೇಕು. ಏರೋಸ್ಪೇಸ್ ಅಲ್ಲಿ ಆಸ್ ಲಾಂಗ್ ಆಸ್ ಏರ್ ಕ್ರಾಫ್ಟ್ ಇಸ್ ಫ್ಲೈಯಿಂಗ್ ಅಂತ ಹೇಳಿದ್ನಲ್ಲ, ಅಷ್ಟು ದಿವಸನೂ ನೀವು ಇಟ್ಕೊಂಡಿರ್ಬೇಕು, ಅಷ್ಟು ವರ್ಷಗಳು. ಸೊ ಈಗ ಡಿಜಿಟೈಸೇಷನ್ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡ್ತಿದ್ದೀವಿ. ಮನುಷ್ಯನ್ ಕಡಿಮೆ ಮಾಡಬೇಕು ಅಂತಲ್ಲ, ಸಿಗೋದಿಲ್ಲ ನಿಮಗೆ ಬೇಕಾಗಿರೋ ತರ ಮನುಷ್ಯರು. ಕೆಲಸದಲ್ಲಿ ಹುಡುಗರು ಡಿಪ್ಲೊಮೋ ಅಥವಾ ಇಂಜಿನಿಯರಿಂಗ್ ಓದಿರೋರು, ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಇಂಟ್ರೆಸ್ಟ್ ಇರೋ ಅಂತ ಹುಡುಗರು ಅಥವಾ ಹುಡುಗಿರು ಸಿಗೋದು ಕಷ್ಟ ಇವತ್ತಿನ ದಿವಸ. ಸೊ ಎಷ್ಟಾಗುತ್ತೋ ಅಷ್ಟು ಆಟೋಮೇಷನ್ ಮಾಡಬೇಕು, ಅದ್ರ ಜೊತೆಗೆ ಡಿಜಿಟೈಸೇಷನ್ನು. ಸೊ ತುಂಬ ಕೈಯಲ್ಲೇ ಬರೆಯೋದು ಅಥವಾ ಕೈ ಅಂತಂದ್ರೆ ಕಂಪ್ಯೂಟರ್ಲ್ಲಿ ಬರೆಯೋದು ಅಂಥವೆಲ್ಲ ಬಿಟ್ಬಿಟ್ಟು ಸ್ಕ್ಯಾನಿಂಗ್ ಯೂಸ್ ಮಾಡೋದಂತೆ, ಆಮೇಲೆ ಆಟೋಮೇಷನ್ ಮಾಡೋದು, ಅದ್ರ ಮೇಲೆ ಫೋಕಸ್ ಮಾಡಲೇಬೇಕಾಗಿ ಬಂದಿದೆ. ಈಗ ಅವಶ್ಯಕತೆ ಇದೆ, ಇಲ್ದಿದ್ರೆ ಬೆಳೆಯೋಕ್ಕಾಗಲ್ಲ. ತುಂಬ ವೊಲಟಾಲಿಟಿ ಇದೆ. ಇವತ್ತು ಬರ್ತಾರೆ, ಒಂದು 6 ತಿಂಗಳಾದ್ಮೇಲೆ ಇಂಟ್ರೆಸ್ಟ್ ಹೊಟ್ಟೋಗ್ಬಿಡುತ್ತೆ ಈಗಿನ ಮಕ್ಕಳಿಗೆ. ನಮ್ಮ ಹತ್ರ ಮುಂಚೆ ಇರೋರೆಲ್ಲ ಸುಮಾರು 20-30 ವರ್ಷ ಎಲ್ಲ ನಮ್ಮ ಜೊತೆನೇ ಇದ್ದಾರೆ, ದೊಡ್ಡವರಾಗಿದ್ದಾರೆ, ಮ್ಯಾನೇಜರ್ಸ್ ಆಗಿದ್ದಾರೆ ಹಂಗೆಲ್ಲ. ಈಗ ಅವರು ಒಂದು 2-3 ವರ್ಷ ಬಾಳ್ಕೆ ಬರೋದೇ ಕಷ್ಟ. ಅಂದರೆ ಆಪರ್ಚುನಿಟಿನೂ ಹಂಗೆ ಇದೆ, ಬೆಂಗಳೂರಂಥ ಸಿಟಿಲಿ ಆಪರ್ಚುನಿಟಿ ಹಂಗೆ ಇದೆ. ಹಂಗಾಗ್ಬಿಟ್ಟು ನೀವು ಯಾವುದೋ ಒಂದು ಪರ್ಸನ್ದು ಎಕ್ಸ್ಪೀರಿಯನ್ಸ್ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಕಂಟಿನ್ಯೂ ಮಾಡಬೇಕು ಅಂದರೆ ಈ ಬೇರೆ ಇದ್ರಲ್ಲಿ ಮೇಲೆ ಇನ್ವೆಸ್ಟ್ ಮಾಡಬೇಕಾಗಿ ಬರ್ತಿದೆ. ಇದೆಲ್ಲದರ ಜೊತೆಗೆ ಸರ್, ನಿಮ್ಮ ಈ ಕಾಫಿ ಕೃಷಿ ಅನ್ನೋಂಥದ್ದು ಹೇಗೆ ಪ್ರಾರಂಭ ಆಯಿತು? ನಾವು ಹಾಸನದಲ್ಲಿ ಒಂದು ಫ್ಯಾಕ್ಟ್ರಿ ಓಪನ್ ಮಾಡಕ್ ಬಂದಾಗ ಸುಜಿಯಾಗೆ ಅವ್ರದ್ದು ಇನ್ಸ್ಟಿಂಕ್ಟ್, ಯಾಕಂದ್ರೆ ಮಲೆನಾಡದವರು, ಸುಜಿಯಾ ಮಲೆನಾಡದಲ್ಲಿ ಬೆಳೆದವರು, ಪ್ಲಾಂಟರ್ಗಳ ಜೊತೆ ಕಾಲ ಕಳೆದವರು, ಅದಕ್ಕೆ ನಂದೊಂದು ಪ್ಲಾಂಟೇಷನ್ ಆಗಬೇಕು ಅಂತ ಸುಜಿಯಾಗ ಆಸೆ ಆಯಿತು. ಸೊ ಒಂದು ಷರತ್ತು ಹಾಕಿದ್ರು ಅವರು, ನಾವು ಹಾಸನಲ್ಲಿ ಫ್ಯಾಕ್ಟ್ರಿ ಹಾಕ್ಬಿಟ್ಟು ಆ ಫ್ಯಾಕ್ಟ್ರಿನ ಚೆನ್ನಾಗಿ ನಡೆಸ್ಬೇಕು ಅಂದರೆ ಹತ್ರದಲ್ಲಿ ಒಂದು ತೋಟ ತಗೋಬೇಕು ಅಂತ ಅಂದ್ಬಿಟ್ಟು, ಅದಕ್ಕೆ ನಾವು ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಫ್ಯಾಕ್ಟ್ರಿಗೆ ಹೋಗಕ್ಕೆ ಒಂದು 35 ನಿಮಿಷ ಆಗುತ್ತೆ. ಸೊ 35 ನಿಮಿಷ ದೂರದಲ್ಲಿ ತೋಟ ಮಾಡ್ಕೊಂಡ್ವಿ. ಅಷ್ಟೊಂದು ಚೆನ್ನಾಗಿ ನಡೀತಾ ಇರಲಿಲ್ಲ ಫಸ್ಟ್ ತೋಟ. ಆಮೇಲೆ ಈ 7 ಬೀನ್ ಟೀಮ್ ಅವರು, ಆಮೇಲೆ ಧರ್ಮರಾಜ್ ಅವರು ಎಸ್ಪೆಷಲಿ, ಇವರು ಸಂಪರ್ಕ ಬಂದು ಅವ್ರು ನಮಗೆ ಹೇಳ್ಕೊಡಕ್ಕೆ ಶುರು ಮಾಡಿದ್ರು, ಅಡ್ವೈಸ್ ಮಾಡಕ್ಕೆ ಶುರು ಮಾಡಿದ್ರು. ಕಂಪ್ಲೀಟಾಗಿ ಮಾರ್ಪಾಟಾಗೋಯ್ತು ತೋಟ. ಲಾಸ್ಟ್ 5 ಇಯರ್ಸಿಂದ ಭಾಳ ಚೆನ್ನಾಗಿ ಬೆಳೀತಾ ಇದೆ ತೋಟ. ಆಮೇಲೆ ಫಾರ್ ಇನ್ಸ್ಟೆನ್ಸ್ ಈಗ ಹೊಸ ಹೊಸ ಪ್ಯಾಚ್ಗಳಲ್ಲಿ ಡ್ರಿಪ್ ಇರಿಗೇಷನ್ ಮಾಡೋಣ, ಒಳ್ಳೆ ಫರ್ಟಿಗೇಷನ್ ಜೊತೆ ಚೆನ್ನಾಗಿ ಬೆಳೆಯೋಣ ಕಾಫಿನ ಅಂತ ಎಲ್ಲ, ಈ ಇಸ್ರೇಲಿ ಕಂಪನಿ ಇದೆಯಲ್ಲ ನೆಟಾಫಿಮ್, ಅವ್ರ ಮೂಲಕ ಡ್ರಿಪ್ ಇರಿಗೇಷನ್ ಸಿಸ್ಟಮ್ಸ್ ಹಾಕ್ಬೇಕು ಅಂದ್ಕೊಂಡಿದ್ದೀವಿ. ಆ ರೀತಿ ಬೇರೆ ಬೇರೆ ಇಲ್ಲೊಂದು ಲ್ಯಾಬ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀವಿ. ಆ ರೀತಿ ಇನ್ನೂ ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೇಕು ಅಂತ ಇದ್ದೀವಿ. ಇದು ಕೂಡ ಪ್ಲಾಂಟೇಷನ್ ಇಂಡಸ್ಟ್ರಿ ಅಂತ ಅಂತಾರಲ್ಲ, ಸೊ ನಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ಇದು ಪ್ಲಾಂಟೇಷನ್ ಇಂಡಸ್ಟ್ರಿ. ಸೊ ಸಿಸ್ಟಮ್ಸ್ ಸೇಮ್, ಅಪ್ರೋಚ್ ಸೇಮ್, ಬಟ್ ಟೆಕ್ನಾಲಜಿ ಬೇರೆ. ಅದನ್ನು ಧರ್ಮರಾಜ್ ಅವರು ಹೇಳ್ಕೊಡ್ತಾ ಇದ್ದಾರೆ, ಅವರು ಬಹಳ ಒಳ್ಳೆ ಮನಸ್ಸಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಇಷ್ಟ ಆಗ್ತಾ ಇದೆ ನಮಗೆ, ಇದು ಇದು ಒಂದು ಒಳ್ಳೆ ಫೀಲ್ಡ್ ಅಂತ ಅನಿಸ್ತಾ ಇದೆ. ಮೇಡಮ್, ಈಗ ನಿಮ್ಮ ಫ್ಯಾಕ್ಟರಿ ಏನಿದೆಯೋ ಅಲ್ಲಿ ಹೇಗೆ ಜೀರೋ ಡಿಫೆಕ್ಟ್ ಉತ್ಪನ್ನಗಳನ್ನ ಉತ್ಪಾದನೆ ಮಾಡ್ತಾ ಇದ್ದೀರೋ, ತೋಟ ನೋಡಿದ್ರು ಕೂಡ ಹಂಗೆ ಅನ್ಸುತ್ತೆ ನನಗೆ. ಇಲ್ಲೂ ಕೂಡ ಜೀರೋ ಡಿಫೆಕ್ಟ್ ಅಂತ ಹೇಳಿ ಅನ್ಸುತ್ತೆ. ತುಂಬಾ ಅಚ್ಚುಕಟ್ಟಾಗಿದೆ, ಗಿಡಗಳೆಲ್ಲವೂ ಕೂಡ ಹೆಚ್ಚು ಆರೋಗ್ಯದಾಯಕವಾಗಿ ಇದ್ದಾವೆ. ಇದನ್ನೆಲ್ಲ ಮಾಡ್ಲಿಕ್ಕೆ ಯಾವ ಸೂತ್ರವನ್ನ ಅನುಸರಿಸ್ತಾ ಇದ್ದೀರಿ? ಅವಾಗಲೇ ನಾನು ಹೇಳ್ದಂಗೆ ಇಲ್ಲೂ 4M ಅಂದ್ಬಿಟ್ಟು, ಅಂದರೆ ಮ್ಯಾನ್ ಮೆಷಿನ್ ಮೆಟೀರಿಯಲ್ ಮೆಥಡ್ ಅಂತ ಹೇಳ್ಬಿಟ್ಟು, ಮತ್ತು ಟೆಕ್ನಾಲಜಿ. ನಮಗೆ ಟೆಕ್ನಾಲಜಿ ಎಲ್ಲ ಕಡೆ ಇರಲೇಬೇಕು. ನೀವು ಆಕ್ಚುಯೇಟರ್ ಮಾಡಿ ಇಲ್ಲ ಕಾಫಿ ಗಿಡ ಬೆಳೀರಿ, ಎಲ್ಲ ಕಡೆ ಅದ್ರ ಹೆಂಗೆ ನೋಡ್ಕೋಬೇಕು ಅಂತ ಟೆಕ್ನಾಲಜಿ ಇರಬೇಕು. ಸ್ಟಾರ್ಟಿಂಗ್ ಫ್ರಮ್ ಸೆಲೆಕ್ಷನ್ ಆಫ್ ಪ್ಲ್ಯಾಂಟ್, ಆ ಟೆಕ್ನಾಲಜಿ ಪೋರ್ಷನ್ ನಮ್ಗೆ ಇವಾಗ ಧರ್ಮರಾಜು ಅಂತವ್ರು ಹೇಳ್ಕೊಡ್ತಿದ್ದಾರೆ. ಮಿಕ್ಕಿದ್ದು ಸಿಸ್ಟಮ್ಸ್ ಪ್ರೊಡಕ್ಷನ್ನಲ್ಲಿ ಆಗಲಿ ಎಲ್ಲ ಸುಮಾರು ಸಿಸ್ಟಮ್ಸು ಶಶಿಕಿರಣ್ ರೂಲ್ಸ್ ಎಲ್ಲ ಹಾಕಿರೋದು, ಅಂದರೆ ರಿವ್ಯೂ ಮಾಡೋದು ಮೆಥಡ್ ಅಂಥವೆಲ್ಲ. ಅದ್ರ ಜೊತೆಗೆ ಪೀಪಲ್ ಟ್ರೈನಿಂಗ್ಗೆ ಆಗಲಿ ಅವರಿಗೆ ಬೇಸಿಕ್ ರೂಲ್ಸ್ ಎಲ್ಲ ಫಾಲೋ ಮಾಡಬೇಕು, ಮಿನಿಮಮ್ ವೇಜಸ್ ಕೊಡಬೇಕು, ಆಮೇಲೆ ಎಲ್ಲ ಟ್ಯಾಕ್ಸಸ್ ಕಟ್ಟಬೇಕು. ಆ ಥರ ಎಲ್ಲ ನ್ಯಾಯವಾಗಿ ಎಲ್ಲನೂ ಮಾಡಿದ್ದೀವಿ, ಅಂದರೆ ಗೊಬ್ಬರ ಅಂಥವೆಲ್ಲ ತೊಗೊಬರ್ಬೇಕಾದ್ರೂ ಕರೆಕ್ಟಾಗಿ ಬಿಲ್ ಸಮೇತನೇ ತರೋದು, ಪ್ರಾಪರ್ ಇವರಿಂದ ತಗೊಂಡು ಬರೋದು ಅಂಥವೆಲ್ಲ ಮಾಡಿದ್ದೀವಿ. ಆಮೇಲೆ ಟೈಮಿಗೆ ಸರಿಗೆ ಏನೇನು ಮಾಡಬೇಕು, ಇರಿಗೇಷನ್ ಮಾಡಬೇಕಾ, ಗೊಬ್ಬರ ಹಾಕ್ಬೇಕಾ, ಔಷಧಿ ಹೊಡಿಬೇಕಾ, ಅದೆಲ್ಲ ಒಂದು ಮಾಡಿದ್ದೀವಿ. ಇನ್ನೊಂದೇನು ಡಿಫ್ರೆಂಟ್ ಫ್ರಮ್ ಮ್ಯಾನುಫ್ಯಾಕ್ಚರಿಂಗ್ ಅಂತಂದರೆ, ವಿಷಮುಕ್ತ ಆಗಿ ಬೆಳಿಬೇಕು ಅಂತ ನಮ್ಮದು ಉದ್ದೇಶ. ಏಕೆಂದರೆ ನಾವು ಒಂದು ಪ್ರಾಡಕ್ಟ್ ಮಾಡಿ ಅಲ್ಲಿ ಜೀರೋ ಡಿಫೆಕ್ಟ್ ಮಾಡಿದಾಗ ಕಸ್ಟಮರಿಗೆ ಹೆಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು, ಇಲ್ಲುವೆ ನಾವು ಬೆಳೆದಿರೋ ಕಾಫಿ ಕುಡಿದು ಕಸ್ಟಮರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು, ಅವರ ಆರೋಗ್ಯ ಕೆಟ್ಟೋಗ್ಬಾರ್ದು. ನಾವೇನೇನು ಔಷಧಿ ಹೊಡೆದು ಬರೀ ಬೆಳೆ ಔಟ್ಪುಟ್ ಮೇಲೆ ಡಿಪೆಂಡ್ ಆಗಿಬಿಟ್ಟು ಇಷ್ಟ ಬಂದಿದ್ದ ಔಷಧಿ ಎಲ್ಲ ಹೊಡೆಯೋದು, ಅದು ತಪ್ಪು, ಅದು ನಮ್ಮ ನೈತಿಕ ಹೊಣೆ ಪ್ರತಿಯೊಬ್ಬ ಬೆಳೆಗಾರಂದುವೆ. ಇಲ್ಲಾಂದ್ರೆ ಮೋಸ ಮಾಡ್ದಂಗಾಗುತ್ತೆ. ಚೆನ್ನಾಗಿ ವಿಷ ಎಲ್ಲ ಔಷಧಿ ಎಲ್ಲ ಹೊಡೆದಾಕ್ಬಿಟ್ಟು ಆಮೇಲೆ ಅದನ್ನ ಕುಡ್ದಿರೋರಿಗೆ ಅಥವಾ ಆಹಾರ ಪದಾರ್ಥ ತಿಂದವನಿಗೆ ಅಫೆಕ್ಟ್ ಆಗುತ್ತೆ. ಇಂಥ ಸ್ವಲ್ಪ ರೂಲ್ಸ್ ಇಟ್ಕೊಂಡಿದ್ದೀವಿ ನಮ್ಮ ಲೈಫಲ್ಲಿ. ನಮಗೆ ದುಡ್ಡೇ ಮುಖ್ಯ ಅಂತಲ್ಲ, ದುಡ್ಡು ಎಲ್ಲರಿಗೂ ಬೇಕು, ಇಲ್ಲಾಂದ್ರೆ ನೀವು ಬೆಳೆಯೋಕ್ಕೂ ಆಗಲ್ಲ, ಇನ್ವೆಸ್ಟ್ ಮಾಡೋಕ್ಕಾಗಲ್ಲ, ಸಿಸ್ಟಮ್ಸ್ ಎಲ್ಲ ಹಾಕೋಕ್ಕಾಗಲ್ಲ. ಬಟ್ ಅದೇ ಮುಖ್ಯ ಅಂತ ಇರಬಾರ್ದು, ಒಂದು ನ್ಯಾಯ ನೀತಿನೂ ಇರಬೇಕು. ಆ ಥರ ಮಾಡ್ಕೊಂಡು ಬಂದಿದ್ದೀವಿ, ಹಂಗಾಗಿ ನಮಗೂ ಸಮಾಧಾನ ಇರುತ್ತೆ ನಾವು ಮಾಡಿರೋ ಕೆಲಸದ ಬಗ್ಗೆ. ಇಲ್ಲೇ ಆಗಲಿ ಅಥವಾ ನಮ್ದು ಫ್ಯಾಕ್ಟ್ರಿಲೇ ಆಗಲಿ ನ್ಯಾಯವಾಗಿ ಕೆಲಸ ಮಾಡಿದೆ, ಯಾರಿಗೂ ಮೋಸ ಮಾಡಿಲ್ಲ ಇದುವರೆಗೂ. ಇವತ್ತು ವಿಶ್ವದಲ್ಲೇ ನಮ್ಮ ದೇಶದ ಕಡೆ ನೋಡುವಂತಹ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇಲ್ಲಿ ಏನು ಓದನ್ನ ಮುಗಿಸಿ ಹೊರಗಡೆ ಬರ್ತಾ ಇದ್ದಾರೋ ಅವರು ಉದ್ಯೋಗಿಗಳಾಗೋದ್ಕಿಂತಲೂ ಕೂಡ ನಾವು ಉದ್ಯಮಿಗಳಾಗಬೇಕು ಅನ್ನುವ ತರದಲ್ಲಿ ಆಲೋಚನೆಯನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಅಂತವ್ರಿಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಇದು ಒಳ್ಳೆ ಚಾಯ್ಸ್, ಇದು ನಾವೇ ಉದ್ಯಮಿಗಳಾಗೋದು ಬಹಳ ಒಳ್ಳೆ ಚಾಯ್ಸ್. ವೆಲ್ತ್ ಕ್ರಿಯೇಷನ್ ಮಾಡ್ತೀವಿ, ಅನೇಕ ಜನರಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕೊಡ್ತೀವಿ, ನಮ್ಮ ಕ್ರಿಯೇಟಿವಿಟಿಗೆ ಪೂರ್ತಿ ಅನುಭವ ಕೊಡ್ತೀವಿ. ಈ ಮೂಲಕ ನಾವು ಒಂದು ಫುಲ್ಫಿಲ್ಲಿಂಗ್ ಲೈಫ್ ಲೀಡ್ ಮಾಡೋ ಒಂದು ಅವಕಾಶ ನಮಗೆ ನಾವೇ ಕ್ರಿಯೇಟ್ ಮಾಡ್ಕೊಳ್ತೀವಿ. ನಾನು ಹೇಳ್ತೀನಿ, ಯಾರಿಗಾದ್ರೂ ಸ್ವಲ್ಪ ಅನಿಸಿದ್ರೆ ನಾನೇ ಉದ್ಯಮಿ ಆಗಬೇಕು ಅಂತ ಆಗಕ್ಕೆ ಹೊರಡ್ಬೋದು. ಹೇಳ್ತಾರೆ, ಒಂದು ದೃಢ ಮನಸ್ಸಲ್ಲಿ ನಾನು ಇದು ಮಾಡಬೇಕು ಅಂತ ಹೊರಟುಬಿಟ್ರೆ ಇಡೀ ಪ್ರಪಂಚ ಇಬ್ಬಾಗ ಆಗ್ಬಿಟ್ಟು ನಿಮಗೆ ಹಾದಿ ಮಾಡಿಕೊಡುತ್ತಂತೆ. ಸೊ ಮಾಡಿ ಅಂತ ಹೇಳ್ತೀನಿ. ಎಲ್ಲರೂ ಕೂಡ ಉದ್ಯಮಿಗಳಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ, ಉದ್ಯೋಗಿಗಳು ಆಗಬೇಕು ಅನ್ನುವಂಥ ಮನಸ್ಥಿತಿಯನ್ನು ಇಟ್ಕೊಂಡು ಬರುವವರು ಕೂಡ ಇದ್ದಾರೆ. ಅವರು ಉದ್ಯೋಗವನ್ನು ಕೇಳಿಕೊಂಡು ಬರುವ ಮುನ್ನ ಹೇಗೆ ತಯಾರಾಗಿರಬೇಕು ಮತ್ತು ಹೇಗೆ ಅಣಿಯಾಗಿರಬೇಕು ಅದರ ಬಗ್ಗೆ ಹೇಳಿ ಸರ್. ಬಹಳ ಒಳ್ಳೆ ಪ್ರಶ್ನೆ. ನಾನು ಅನ್ಕೊಂಡೆ ಕೆಲರು ಉದ್ಯೋಗಕ್ಕೆ ಬರ್ತಾರೆ ಅಂತ ಅನ್ಬಿಟ್ಟು ಅವ್ರ ಮನೋಭಾವ ಹೇಗಿರ್ಬೇಕು ಅಂತ ನೀವು ಕೇಳ್ತಾ ಇರೋದು. ಉದ್ಯೋಗಕ್ಕೆ ಬರೋರು ಕೂಡ ಉದ್ಯಮಿಗಳ ತರನೇ ಅವ್ರ ಕೆಲಸನ ನೋಡಕ್ಕೆ ಶುರು ಮಾಡಬೇಕು. ಯಾಕೆಂದ್ರೆ ಬರೀ ಆಂತ್ರಪ್ರಿನಿಯರ್ಶಿಪ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಸಾಮಾನ್ಯವಾಗಿ ಅನ್ಕೊಳ್ಳೋದು ಉದ್ಯಮಿ ಆಂತ್ರಪ್ರಿನಿಯರ್ ಅಂತ. ಇದು ನಿಜ ಅಲ್ಲ. ಒಂದು ಎಂಪ್ಲಾಯಿ ಕೂಡ ಒಂದು ಆಂತ್ರಪ್ರಿನಿಯರ್. ಎನಿಬಡಿ ಹೂ ಕ್ರಿಯೇಟ್ಸ್ ವೆಲ್ತ್ ಇಸ್ ಅನ್ ಆಂತ್ರಪ್ರಿನಿಯರ್. ಸೊ ಒಂದು ಕಂಪನಿಯಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿರ್ಬೋದು ಒಬ್ರು, ಅಥವಾ ಎಂಟ್ರಿಯಲ್ಲಿ ಈಗಿನ ಎಂಟ್ರ್ ಆಗ್ಬಿಟ್ಟು ಎಂಜಿನಿಯರ್ ಆಗಿರ್ಬೋದು, ಎಲ್ಲರೂ ಕೂಡ ನಾನು ಏನು ಇನ್ನೋವೇಷನ್ ಮಾಡ್ಬೋದು, ನಾನು ಯಾವ ಹೊಸ ರೀತಿಯಲ್ಲಿ ಏನು ಮಾಡಬಹುದು, ನಾನು ಮಾಡೋದ್ರಿಂದ ಪ್ರೊಡಕ್ಟಿವಿಟಿ ಹೇಗೆ ಜಾಸ್ತಿ ಆಗ್ಬೋದು, ಅಥವಾ ಒಂದು ಹೊಸ ಟೆಕ್ನಾಲಜಿಕಲ್ ಇಂಪ್ರೊವೈಸೇಷನ್ ಹೇಗೆ ಮಾಡ್ಬೋದು, ಈ ಥರ ಎಲ್ಲ ಯೋಚನೆ ಮಾಡಿಬಿಟ್ಟು ನಾವು ಯಾವ ಕಂಪನಿಗೆ ಉದ್ಯೋಗಿಯಾಗಿ ಹೋಗಿದ್ದೀವೋ ಅಲ್ಲಿದು ಫ್ರೇಮ್ವರ್ಕ್ ಉಪಯೋಗಿಸ್ಕೊಂಡು ನಾವು ಆಂತ್ರಪ್ರಿನಿಯರ್ ಆಗಿ ಉದ್ಯಮಿಯಾಗಿ ಥರ ಕೆಲಸ ಮಾಡಬೇಕು. ನಾವು ಒಂದು ಉದ್ಯಮಿದ ಮೆಂಟಾಲಿಟಿಯಲ್ಲೇ ಒಂದು ಎಂಟರ್ ಆಗಬೇಕು ಒಂದು ಕಂಪನಿಗೆ. ಇತ್ತೀಚೆಗೆ ಪದವಿಯನ್ನ ಡಿಪ್ಲೊಮೋವನ್ನ ಮುಗಿಸಿ ಬರ್ತಾ ಇರ್ತಕ್ಕಂತಹ ಅಂತ ಅಂದ್ರೆ ಉದ್ಯಮಗಳಿಗೆ ಉದ್ಯೋಗವನ್ನ ಅರಸಿ ಬರ್ತಾ ಇರ್ತಕ್ಕಂತಹ ಅಭ್ಯರ್ಥಿಗಳಿಗೆ ಮತ್ತು ಯುವಜನತೆಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್? ಒಂದು, ಫಸ್ಟ್ ಅವರು ಉದ್ಯೋಗಕ್ಕೆ ಬರ್ಬೇಕಾದ್ರೆ ನನಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಿರ್ಬೇಕು ಅವರಿಗೆ. ಅವಾಗ ಅವ್ರು ಫುಲ್ ಬೆಳೆಯೋಕೆ ಅವಕಾಶ ಆಗುತ್ತೆ. ತಮಗೆ ಇಷ್ಟ ಇಲ್ಲದೆ ಇರೋ ಕೆಲಸಕ್ಕೆ ಹೋಗ್ಬಾರ್ದು. ಅವಾಗೇನಾಗುತ್ತೆ, ಬೇರೆ ಯಾರ್ದೋ ಮನೆದು ಪ್ರೆಷರಿಂದನೋ ಅಥವಾ ಯಾವುದೋ ಒಂದು ಜಾಬ್ ಬೇಕು, ಇಮಿಡಿಯೇಟ್ ಆಗಿ ಅರ್ನಿಂಗ್ ಶುರು ಮಾಡಬೇಕು ಅನ್ನೋ ಅಂಥದ್ದು ಇದ್ರೂ, ಕೆಲಸ ಅವಶ್ಯಕತೆ ಇದ್ರೂ, ತಮ್ಮ ನೇಚರಿಗೆ ಸೂಟಬಲ್ ಆಗೋಂಥದ್ದನ್ನೇ ಸೆಲೆಕ್ಟ್ ಮಾಡಬೇಕು. ಇವತ್ತಿನ ದಿವಸ ಎಲ್ಲ ಥರದ ಜಾಬ್ಸ್ಗೂ ಆಪರ್ಚುನಿಟಿ ಇದೆ. ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ಬೋದು, ಇನ್ಯಾವುದೋ ಮಾಡ್ಬೋದು, ಸಾಫ್ಟ್ವೇರಿಗೆ ಹೋಗ್ಬೋದು. ಅಷ್ಟೊಂದು ಇಷ್ಟು ನೋಡೇ ಇಲ್ಲ ನಾವು 40 ವರ್ಷದಲ್ಲಿ ಈ ಥರ ಆಪರ್ಚುನಿಟಿ ಇಂಡಿಯಾದಲ್ಲಿ ಡೆವಲಪ್ ಆಗ್ತಿರೋದನ್ನ ನೋಡೇ ಇಲ್ಲ. ಸೊ ಲೇಟೆಸ್ಟ್ ಟೆಕ್ನಾಲಜಿಗಳಿರ್ಬೋದು, ಡಿಜಿಟೈಸೇಷನ್ ಅಂತೆ, ಮೆಕ್ಯಾನಿಕಲ್, ಇದು ಆಟೋಮೇಷನ್ನು, ಸಾಫ್ಟ್ವೇರು. ಸಾಫ್ಟ್ವೇರ್ ಓದ್ಬಿಟ್ಟು ಅಥವಾ ಹಾರ್ಡ್ವೇರ್ ಇಂಜಿನಿಯರ್ ಆಗ್ಬಿಟ್ಟು ಸಾಫ್ಟ್ವೇರ್ ಡೆವಲಪ್ ಮಾಡಿ ಅಲ್ಲಿನೇನೋ ಮಾಡೋದು ಅಂಥವನ್ನೆಲ್ಲ ಕಲ್ತ್ಕೊಂಡು ಬಂದು ಸರಿಯಾಗಿರೋ ಇದನ್ನ ಚೂಸ್ ಮಾಡಬೇಕು. ತಮಗೆ ಬೇಕಾಗಿರೋಂಥ ಕಂಪನಿ ಚೂಸ್ ಮಾಡಿ ಅಲ್ಲಿ ಚೆನ್ನಾಗಿ ಕೆಲಸ ಮಾಡಿ ಮುಂದೆ ಬರ್ಬೋದು. ಅವಾಗ ಶಶಿಕಿರಣ್ ಹೇಳ್ದಂಗೆ ಉದ್ಯಮಿಗೂ ಅಥವಾ ಉದ್ಯೋಗಸ್ಥರಿಗೂ ವ್ಯತ್ಯಾಸ ಇರಲ್ಲ, ಎಲ್ಲರೂ ಆಂತ್ರಪ್ರಿನಿಯರ್ ಎಲ್ಲ ಆಗಿರ್ಬೋದು. ಸರ್, ಕಡೆಯದಾಗಿ ನಿಮ್ಮ ಉದ್ಯಮದ ಬೆಳವಣಿಗೆಯ ಬಗ್ಗೆ, ನಿಮ್ಮ ಕೃಷಿ ಬೆಳವಣಿಗೆಯ ಬಗ್ಗೆ ಇವತ್ತು ನಿಮಗೆ ಏನನ್ಸುತ್ತೆ, ಮುಂದೆ ಇನ್ನೂ ಏನೇನು ಮಾಡಬೇಕು ಅನ್ನುವಂಥ ಆಲೋಚನೆಗಳಿದ್ದಾವೆ? ಇವಾಗ ನಾನು ಹೇಳ್ದಂಗೆ ನನ್ನ ಮಗ ಅವನು ಇದನ್ನ ಇನ್ಹೆರಿಟ್ ಮಾಡ್ತಾ ಇದ್ದಾನೆ ಬಿಸ್ನೆಸ್ ಅನ್ನ. ಸುಜಾ ಜನವರಿಯಿಂದ ಚೇರ್ಮನ್ ಆಗಿಬಿಟ್ಟು ಅವನಿಗೆ ಬೆಂಬಲ ಕೊಡ್ತಾರೆ, ಅವ್ರ ಎಕ್ಸ್ಪೀರಿಯನ್ಸನ್ನ ಅವನ ಜೊತೆ ಹಂಚಿಕೊಳ್ತಾರೆ. ನಾನು ಕೂಡ ಅವನಿಗೆ ಏನಾದರೂ ಕಷ್ಟ ಬಂದರೆ ಏನಾದ್ರು ಅಥವಾ ಏನಾದ್ರು ಸಲಹೆ ಬೇಕಾದರೆ ಕೇಳಿದ್ರೆ ಕೊಡ್ತೀನಿ. ಇವಾಗ ನಂದು ಇನ್ನಿಂಗ್ಸ್ ಆಗಿದೆ, ಈಗ ನನ್ನ ಮಗ ತನ್ನ ಯೂತನ್ನು, ತನ್ನ ಎನರ್ಜಿನ, ತನ್ನ ಆ್ಯಂಬಿಷನನ್ನು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಕಂಪನಿ ಬೆಳೆಸ್ಕೊಂಡು ಹೋಗಬೇಕು ಅಂತ ಆಶಿಸ್ತೀನಿ. ಪ್ರತಿಯೊಬ್ಬರು ನಂತರ ರಿಟೈರ್ ಆಗಲ್ಲ ಅಂತ ಗೊತ್ತು, ಆದ್ರೆ ನಂದೊಂದು ಏನ್ ಅನ್ನಿಸ್ತು ಅಂತಂದ್ರೆ, ನನ್ನ ಮಗನ್ಗೆ ಬಿಸ್ನೆಸ್ ಪಾಸ್ ಮಾಡಿದ್ಮೇಲೆ ಅವನಿಗೆ ಕಂಪ್ಲೀಟ್ ಫ್ರೀಡಮ್ ಕೊಡಬೇಕು, ಅವನ ವಿಷನ್ ಪ್ರಕಾರ ಕಂಪನಿ ನಡೆಸ್ಕೊಂಡು ಹೋಗ್ಬೇಕು, ನಂದು ಒಂದು ವಿಷನ್ಗೆ ಒಂದು ಅಕಾಮಡೇಟ್ ಮಾಡಬೇಕು ಅಂದ್ರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗಿ ಬರುತ್ತೆ. ಅದು ಬೇಡ, ಬಿದ್ದು ಎದ್ದು ಎಲ್ಲ ಮಾಡಿಕೊಂಡು ತನ್ನ ವಿಷನ್ ತಾನು ರಿಯಲೈಸ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವನಿಗೆ ಆಶೀರ್ವಾದ ಕೊಟ್ಟು ಅವನಿಗೆ ಬಿಡ್ತಾ ಇದ್ದೀನಿ. ಮೇಡಮ್, ತಾವು ತಮ್ಮ ಉದ್ಯಮದ ಬಗ್ಗೆ, ಕೃಷಿಯ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾವು ತುಂಬ ಎಂಜಾಯ್ ಮಾಡಿದ್ದೀವಿ, ಇಲ್ಲ ಫ್ಯಾಕ್ಟ್ರಿನೇ ಆಗಲಿ ಅಥವಾ ಕೃಷಿನೇ ಆಗಲಿ, ಯಾರು ಅದನ್ನು ನಮ್ಮ ತಲೆ ಮೇಲೆ ಹಾಕಿಲ್ಲ, ನಾವಾಗೆ ಸೆಲೆಕ್ಟ್ ಮಾಡಿರೋದು. ಅದಕ್ಕೆ ನಮ್ಮ ಮನಸ್ಸು ಇಚ್ಛೆ ಚೆನ್ನಾಗೆ ಕೆಲಸ ಮಾಡಿದ್ದೀವಿ. ಆಮೇಲೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನಪ್ಪ ಅಂತಂದರೆ, ಯಾವುದು ಗವರ್ಮೆಂಟ್ ರೂಲ್ ಇರಲಿ, ನೀವು ಒಂದು ಜೀರೋ ಡಿಫೆಕ್ಟ್ ಮಾಡಬೇಕು ಅಂದರೆ ಬರೀ ನಿಮ್ಮ ಪ್ರಾಡಕ್ಟ್ ಮಾತ್ರ ಅಲ್ಲ, ನೀವು ಗವರ್ಮೆಂಟ್ ಇರೋ ರೂಲ್ಸನ್ನು 100% ಫಾಲೋ ಮಾಡಬೇಕು, ನ್ಯಾಯವಾಗಿರಬೇಕು, ಯಾರಿಗೂ ಮೋಸ ಮಾಡಬಾರ್ದು. ಈ ಥರದ್ದೆಲ್ಲ ಸ್ವಲ್ಪ ಹಳೆ ಕಾಲ ಥರ ಅನಿಸಿದ್ರು, ನಾವು ನಮ್ಮ 40 ವರ್ಷದ ಈ ಎಕ್ಸ್ಪೀರಿಯೆನ್ಸಲ್ಲಿ ಫುಲ್ 100% ಫಾಲೋ ಮಾಡಿದ್ದೀವಿ. ಇದೊಂಥರ ನಮಗೆ ಸ್ಯಾಟಿಸ್ಫೈ ಆಗಿರೋ ಒಂದು ಇದು. ನಮ್ಮ ಹತ್ರ ಬೆಳಿತಿರೋ ಜನರಿಗೂ ಅದೇ ಥರ ಬಂದಿದೆ. ಒಂದು ಕಸ್ಟಮರಿಗೆ ಜೀರೋ ಡಿಫೆಕ್ಟ್ ಕೊಡಬೇಕು ಅಂದರೆ ಉದ್ದೇಶ ಏನು, ಅವ್ರ ಹತ್ರ ದುಡ್ಡು ತೊಗೊಂಡ್ಬಿಟ್ಟು ಅವ್ರಿಗೆ ರಿಜೆಕ್ಷನ್ ಬರಬಾರ್ದು ಅಂತ. ಆ್ಯಕ್ಚುಲಾಗಿ ಬ್ರಾಡರ್ ಅರ್ಥದಲ್ಲಿ ನೋಡಬೇಕು ಅಂದರೆ ಇದನ್ನು ನಾವು ಪಾಲಿಸ್ಕೊಂಡು ಬಂದಿದ್ದೀವಿ. ನಮ್ಮ ಸುತ್ತಮುತ್ತ ಇರೋರನ್ನು ಇನ್ಫ್ಲೂಯೆನ್ಸ್ ಮಾಡಿದ್ದೀವಿ, ಹಂಗೆ ತುಂಬ ಸ್ಯಾಟಿಸ್ಫ್ಯಾಕ್ಟರಿ ಆಗಿದೆ ನಾವು ಮಾಡ್ತಿರೋದು, ಇನ್ನು ಬೇರೆಯವರು ಮಾಡ್ಬೋದು ಅಂತ ಅನ್ಸುತ್ತೆ. ಒಳ್ಳೆಯದು ಸರ್, ಇದುವರೆಗೆ ನೀವು ಮತ್ತೆ ನಿಮ್ಮ ಶ್ರೀಮತಿಯವರು ನೀವು ಕಟ್ಟಿ ಬೆಳೆಸಿರುವಂತಹ ಉದ್ಯಮದ ಬಗ್ಗೆ, ನೀವು ಕಟ್ತಾ ಇರತಕ್ಕಂತಹ ಈ ಒಂದು ತೋಟದ ಬಗ್ಗೆ ನಿಮ್ಮ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ಚೆನ್ನಾಗಿ ಹಂಚಿಕೊಂಡ್ರಿ. ಜೊತೆಗೆ ಇವತ್ತು ಏನು ಯುವಜನತೆ ಅಂತ ಹೇಳಿ ನಮ್ಮ ದೇಶದಲ್ಲಿದ್ದಾರೋ, ಇವತ್ತು ಹೆಚ್ಚು ಸಂಖ್ಯೆಯಲ್ಲಿ ಇರತಕ್ಕಂಥವ್ರು ಅವರೇನೆ, ಅವ್ರಿಗೆ ದಾರಿದೀಪ ಆಗತಕ್ಕಂತಹ ರೀತಿಯಲ್ಲಿ ಅವರು ಹೇಗಿರಬೇಕು, ಹೇಗೆ ಅಣಿಯಾಗಬೇಕು, ಹೇಗೆ ತಯಾರಾಗಬೇಕು ಅನ್ನುವಂತಹ ತಮ್ಮ ಒಂದು ಅಭಿಪ್ರಾಯಗಳನ್ನ, ಅನಿಸಿಕೆಗಳನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು. ಇದುವರೆಗೆ ಕಾಫಿ ಬೆಳೆ ಹಾಗೂ ಉದ್ಯಮದಲ್ಲಿನ ಅನುಭವ ಕುರಿತಂತೆ ಆಲೂರು ತಾಲೂಕು ಹೈದೂರಿನ ಕಾಫಿ ಬೆಳೆಗಾರರಾದ ಶಶಿಕಿರಣ್ ಮುಳ್ಳೂರು ಹಾಗೂ ಸುಜಯ ಶಶಿಕಿರಣ್ ಅವರೊಂದಿಗಿನ ಸಂವಾದ ಕೇಳಿದಿರಿ. ಇವರೊಂದಿಗೆ ಸಂವಾದದಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್. ರೈತ ಬಾಂಧವರೇ, ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಬಂಗಾರದ ಮನುಷ್ಯ ಚಿತ್ರದ ಗೀತೆಯನ್ನ. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ, ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸ್ಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಆಗುತ್ತಿದ್ದೆ ಕಲೆಗಳ ಬೀಡು ಕೊಮ್ಮಟೇಶನ ನೆಲೆನಾಡು, ಬೇಲೂರು ಹಳೆಬೀಡು, ಬೇಲೂರು ಹಳೆಬೀಡು. ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಆಗುತ್ತಿದ್ದೆ ಕಲೆಗಳ ಬೀಡು ಗೊಮ್ಮಟೇಶನ ನೆಲೆನಾಡು, ಬೇಲೂರು ಹಳೆಬೀಡು, ಬೇಲೂರು ಹಳೆಬೀಡು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. Thank you. ಕಟ್ಟದಿದ್ದರೆ ಕಟ್ಟದಿದ್ದರೆ ಕಟ್ಟದಿದ್ದರೆ